ಮೈದಾನದಲ್ಲಿ ಮಾಜಿ ಸೈನಿಕರ ಕುಂದುಕೊರತೆಗಳ ರ್ಯಾಲಿ ಆಯೋಜಿಸಲಾಯಿತು. ಎಂಎಲ್ಐಆರ್ಸಿ ಮುಖ್ಯಸ್ಥ ಕಮಾಂಡೆಂಟ್ ಬ್ರಿಗೇಡಿಯರ್ ಜಾಯ್ದೀಪ್ ಮುಖರ್ಜಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ರ್ಯಾಲಿಯಲ್ಲಿ ಮಾಜಿ ಸೈನಿಕರ ಪಿಂಚಣಿ, ನಿವೃತ್ತಿ ವೇತನ, ಸಾಲ ಸೌಲಭ್ಯ, ಆರೋಗ್ಯ ಸೌಲಭ್ಯ, ಆಧಾರ್ ಕಾರ್ಡ್ ಸೇರಿದಂತೆ ಇತರೆ ಕಾಗದ ಪತ್ರಗಳ ಸರಿಪಡಿಸುವಿಕೆ, ಸೈನ್ಯದಿಂದ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಾಯಿತು. ರ್ಯಾಲಿಯಲ್ಲಿ 2000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ಹಾಗೂ ಕುಟುಂಬಸ್ಥರು ಪಾಲ್ಗೊಂಡಿದ್ದು ತಮ್ಮ ಕುಂದು ಕೊರತೆಗಳ ಬಗ್ಗೆ ಪರಿಹಾರ ಕಂಡುಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ, ಕುಂದಾನಗರಿಯಲ್ಲಿ ಬಿಗಿ ಭದ್ರತೆ. ರಾಜಿ ಹಾಗೂ ಮಧ್ಯಸ್ಥಿಕೆಯಿಂದ ಬಾಕಿ ಪ್ರಕರಣಗಳ ಶೀಘ್ರ ಇತ್ಯರ್ಥ ಸಾಧ್ಯ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಬ್ರು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸುವುದು ಅಸಾಧ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಲೋಕಭವನದಲ್ಲಿಂದು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ, ಯೋಧರ ಸೇವೆಗೆ ಶ್ಲಾಘನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳ್ಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಸಮಯ 6:51, ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೇ ದಿನಾಂಕ 4/12/2025 ಜರುಗಿದ ಕೃಷಿ ನಿರತ ಮಹಿಳಾ ದಿನಾಚರಣೆಯ ಬಾನುಲಿ ವರದಿಯ 2ನೇ ಭಾಗವನ್ನು ಕೇಳಲಿದ್ದೀರಿ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ದಿನಾಂಕ 4/12/2025 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿ ಕೃಷಿ ನಿರತ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗ ಈ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನ ಕೇಳೋಣ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನುಭವಗಳನ್ನು ಹಂಚಿಕೋಬೇಕಾಗಿ ಡೀನ್ ಸ್ನಾತಕೋತ್ತರ ಡಾಕ್ಟರ್ ನಾರಾಯಣ ಎಸ್ ಮಾವರ್ಕರ್ ಹಾಗೂ ಪ್ರಭಾರ ವಿಸ್ತರಣ ನಿರ್ದೇಶಕರು ಇವರಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ, ಯಾಕಂತಂದ್ರೆ ನಾವೆಲ್ಲ ದಿನಾಚರಣೆಗಳನ್ನ ಆಚರಿಸ್ತಾನೆ ಇರ್ತೀವಿ, ಆದ್ರೆ ಈ ಕೃಷಿ ನಿರತ ಮಹಿಳಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸೋದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೈ ಇಟ್ಟಿರ್ತಕ್ಕಂತ ವ್ಯಕ್ತಿ ಅಂದ್ರೆ ಮಹಿಳೆಯರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರತಿಯೊಂದು ಅಂಗದಲ್ಲಿ ಪ್ರತಿಯೊಂದು ಸಂಸ್ಥೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತ ಚಾಪರನ್ನು ಮೂಡಿಸಿದವರು ಅಂತಂದ್ರೆ ಮಹಿಳೆಯರು. ಗಂಡ್ಮಕ್ಳು ಅಥವಾ ಈ ಪುರುಷರು ಈ ಕೃಷಿ ಕ್ಷೇತ್ರಕ್ಕೆ ಹೋಲಿಸ್ಕೊಂಡ್ ಬಿಟ್ರೆ ಒಟ್ಟು ನಮ್ಮ ಭಾರತ ದೇಶದ ಕಾರ್ಮಿಕ ವರ್ಗ ಅಂತ ತಗೊಂಡ್ ಬಿಟ್ರೆ ಅದರಲ್ಲಿ ಶೇಕಡ 72% ಮಹಿಳೆಯರೇ ಸೇರ್ಕೊಂಡಿದ್ದಾರೆ. ಕೃಷಿ ಪ್ರಧಾನವಾಗಿರ್ತಕ್ಕಂಥ ನನ್ನ ದೇಶದಲ್ಲಿ ಪ್ರಧಾನವಾಗಿರ್ತಕ್ಕಂಥವ್ರೆ ಈ ಗ್ರಾಮೀಣ ಒಂದು ಸಂಸ್ಥೆಯನ್ನು ತೆಗೆದುಕೊಂಡ್ಬಿಟ್ರೆ ಮಹಿಳೆಯರೇ ಅವರ ಮೇಲುಗೈ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಆದರೂ ಸಹಿತ ಮಹಿಳೆಯರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ ಮೂಡಿಸಲಿಕ್ಕೆ ಆ ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ಅಂತ ಒಂದು ವಿಷಾದನೀಯ ಅಂತ ಹೇಳಿಕೆ ಇಷ್ಟಪಡ. ಯಾಕಂತಂದ್ರೆ ನಮ್ಮ ಕರ್ನಾಟಕದಲ್ಲೇ ತೆಗೆದುಕೊಂಡ್ಬಿಟ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಹಿಂದೆ ಮುಂದೆ ನೋಡಿದ್ರೆ ತಾವೆಲ್ಲ ಕೇಳಿದ್ರೆ ದುಮ್ಮಳಿ ಶಿವಮ್ಮ ಅಂತ ಕೇಳಿದ್ರೆ ಅನಿಸ್ತಾ ಇದೆ. ಅವರು ಎಷ್ಟೊಂದು ಕಷ್ಟಪಟ್ಬಿಟ್ಟು ಎತ್ತರಕ್ಕೆ ಬಂದು ಉತ್ತಮ ಕೃಷಿಕ ಮಹಿಳೆ ಅಂತ ಅವಾರ್ಡ್ ನ ತೆಗೆದುಕೊಂಡಿದ್ದಾರೆ. ಮತ್ತು ಕರ್ನಾಟಕಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಎರೆಹುಳು ಗೊಬ್ಬರ ಅಂತ ತಾವೆಲ್ಲ ಕೇಳಿದ್ರು. ಕೆಲವೇ ಉಪಕಸಬನ್ನ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಮಹಿಳೆ ಇಲ್ಲಿ ದುಮ್ಮಳಿ ಅನ್ನುವಂತ ಒಂದು ಗ್ರಾಮದಲ್ಲಿ ಶಿವಮ್ಮ ಅಂತ ಇದ್ದಾರೆ. ಅವರು ಈಗ ಸಾವಯವ ಭತ್ತವನ್ನು ಬೆಳೀತಾರೆ. ಕೇವಲ ಅದು ಮತ್ತು ಈ ಅಂತ ಈ ಒಂದು ಎರೆಹುಳು ಗೊಬ್ಬರವನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಬೆಳೀತಾ ಇದ್ದಾರೆ. ಅವರಿಗೆ ಇಂತಹ ಒಂದು ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಮಹಿಳೆಯರನ್ನ ನಮ್ಮ ಕರ್ನಾಟಕ ಗುರುತಿಸಿ ಅವ್ರ ಫೋಟೋ ಈಗ ವಿಧಾನಸೌಧದಲ್ಲಿ ಆ ರೀತಿ ಪ್ರತಿಯೊಬ್ಬರು ಆಗ್ಬೇಕು ಅಂತ ನನ್ನ ಒಂದು ಆಶಯ. ಯಾಕಂದ್ರೆ ಈ ಗಂಡ್ಮಕ್ಳು ಅಂದ್ರೆ ನಮ್ಮನ್ನು ಇಟ್ಕೊಂಡು ಹೇಳ್ತೀನಿ, ನಾವು ಕೆಲಸ ಮಾಡ್ತೀವಿ ಆದ್ರೆ ಪರಿಪೂರ್ಣವಾಗಿ ಪರಿಪಕ್ವವಾಗಿ ಆಚರಣೆ ಮಾಡೋದು ಅಥವಾ ಆ ಕೆಲಸವನ್ನು ನಿರ್ವಹಣೆ ಮಾಡೋದೇ ಮಹಿಳೆಯರು. ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಮ್ಯಾನೇಜರ್ ಕ್ವಾಲಿಟಿ ಮಾತ್ರ ಇರುತ್ತೆ. ಅಂದ್ರೆ ಒಟ್ಟು ಈ ವ್ಯವಸ್ಥಾಪನೆ ಹೇಗಿರ್ಬೇಕು, ಇದನ್ನ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಅಷ್ಟೇ ತಲೆಯಲ್ಲಿರುತ್ತೆ. ಆದ್ರೆ ನಿಮ್ಗೆ ಈ ನಿರ್ವಹಣೆ ಜೊತೆಗೆ ನಾನು ಇದನ್ನ ಮುನ್ನುಗ್ಗಿಸಿಕೊಂಡು ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಮೂಡೋದೇ ಮಹಿಳೆಯರಲ್ಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಮನೆ ಕೆಲಸದಿಂದ ಹೊಲದವರೆಗೆ ಅಂತ, ಈಗ ಹೊಲದಿಂದ ಮನೆಯವರೆಗೆ ಅಂತ ಇತ್ತು ಮುಂಚೆ, ಆದ್ರೆ ಈಗ ಹಾಗಿಲ್ಲ. ನೀವು ನಮ್ಮ ಒಂದು ಅನ್ನದ ಚೀಲವನ್ನು ತುಂಬತಾ ಇರ್ತಕ್ಕಂಥವ್ರು ಮಹಿಳೆಯರೇ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಸೊ ಹೀಗೆ ಒಂದೊಂದಾಗಿ ಹೇಳ್ಕೊತಾ ಹೋಗ್ಬಿಟ್ಬಿಟ್ರೆ ಮಹಿಳೆಯರಲ್ಲಿ ಸಂಸ್ಕೃತಿ ಇದೆ ಮತ್ತು ಸಮಾಜವನ್ನ ಹೇಗೆ ಮುನ್ನುಗ್ಗಿಸ್ಕೋಬೇಕು, ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು ಅಥವಾ ಸಮಾಜ ನಮ್ಮನ್ನ ಯಾವ ರೀತಿ ನೋಡ್ತಾ ಇರುತ್ತೆ ಅದಕ್ಕೆ ನಾನು ಹೇಗೆ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಮೂಡಿರೋದೆ ಮಹಿಳೆಯರಲ್ಲಿ. ಜವಾಹರಲಾಲ್ ನೆಹರು ಅವರು ಹೇಳ್ತಾರೆ, ಈ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಭಾರತದ ಕೃಷಿಯನ್ನು ಮುನ್ನುಗ್ಗಿಸ್ಬೇಕು ಅಂದ್ರೆ ಮಹಿಳೆಯರು ಪ್ರಮುಖ ಪಾತ್ರವನ್ನು ವಹಿಸಬೇಕು, ಪುರುಷರು ಅಲ್ಲ ಅಂತ ಹೇಳ್ಬಿಡ್ತಾರೆ. ಹೊಲ ಗದ್ದೆ ತೋಟಗಳಿಗೆ ಹೋಗೋರೇನೆ ಪುರುಷರು, ನೀವು ಮಹಿಳೆಯರೇನಂತ ಹೇಗೆ ಹೇಳ್ತೀರಾ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಲೆಕ್ಕಾಚಾರದಲ್ಲಿ ಕೈ ಇಟ್ಟಂತ ಒಳ್ಳೆಯವರು ಅಂತಂದ್ರೆ ಉತ್ತಮರು ಅಂದ್ರೆ ಮಹಿಳೆಯರು ಅಂತ ಹೇಳ್ಬಿಡ್ತಾರೆ. ಆಗಿನ ಕಾಲದಿಂದಲೂ ಈಗಿನ ಕಾಲದವರೆಗೂ ಸಹಿತ ಅವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಒದಗಿಸುವಂತ ಕೆಪಾಸಿಟಿ ಈ ನಮ್ಮ ಗೌರ್ಮೆಂಟ್ ಬಂದ್ಬಿಡ್ತು ಅಂದ್ರೆ ಅವಾಗ ಈ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂದ್ರೆ ಮಹಿಳೆಯರು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಸೊ ಹೀಗೆ ಮಹಿಳೆಯರಿಲ್ಲದೆ ಈ ಭಾರತ ಕೃಷಿಯಲ್ಲಿ ತೊಡಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಕೆ ಇದೊಂದು ಪರಿಕಲ್ಪನೆ. ಯಾಕಂದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಈ ನಮ್ಮ ಭಾರತದಲ್ಲಿ ಶೇಕಡ 75% ಗ್ರಾಮೀಣ ಮಹಿಳೆಯರು ಪ್ರಮುಖ ಜೀವನೋಪಾಯನೇ ಕೃಷಿ ಆಗ್ಬಿಟ್ಟಿದೆ. ಅವರು ಕೇವಲ ಈ ಹೊಲ ಗದ್ದೆ ತೋಟಗಳಲ್ಲಿ ಅಷ್ಟೇ ಕೆಲಸ ಮಾಡ್ತಾರೆ ಅಂತ ತಿಳ್ಕೋಬೇಡಿ. ಈ ದ್ವಿತೀಯ ಕೃಷಿ ಅಂತ ಬರ್ತಾ ಇದೆ, ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಬರ್ತಾ ಇದೆ. ಈ ಕೃಷಿಗೆ ಮೌಲ್ಯಮಾಪನ ಅಥವಾ ಮೌಲ್ಯ ವರ್ಧನೆಯನ್ನ ನೀಡ್ತಾ ಇರೋರೇ ನಮ್ಮ ಮಹಿಳೆಯರು. ನೀವು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಸಭೆಗಳು ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಈಗ ಯಾವ್ದಾದ್ರು ಒಂದು ಮೇಳ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಮೇಳದಲ್ಲಿ ಯಾವ್ದಾದ್ರು ಒಂದು ಮೌಲ್ಯವರ್ಧನೆಯಲ್ಲಿ ತೊಡಗಿಸಿಕೊಂಡವರು ಅಥವಾ ಹೆಚ್ಚು ನೋಡ್ತಾ ಇರೋ ಅಂದ್ರೆ ನಾವು ಕೃಷಿ ಮಹಿಳೆಯರನ್ನ. ಈಗ ಉದಾಹರಣೆಗೆ ತೃಣಧಾನ್ಯಗಳ ಒಂದು ಮೌಲ್ಯವರ್ಧನೆ ಇರ್ಬೋದು, ಸಜ್ಜೆ ಇರ್ಬೋದು, ರಾಗಿ ಇರ್ಬೋದು, ಕಿಂಗ್ಸ್ ಅಂತ ಕರಿತೀವಿ, ಅದೇ ರೀತಿ ಯಾವುದೇ ವಿವಿಧ ಒಂದು ಪಾನಕ ಇರ್ಬೋದು ಅಥವಾ ಈ ಚಿಕ್ಕಿನೇ ಇರ್ಬೋದು, ಶೇಂಗಾದಿಂದ ನಾವು ಚಿಕ್ಕಿ ಮಾಡ್ತಾ ಇರ್ತೀವಿ, ಅವುಗಳನ್ನು ಮಾರಾಟ ಮಾಡಿ ನಾನು ಈ ಒಂದು ಆದಾಯವನ್ನು ತೆಗೆದುಕೊಂಡು ನನ್ನ ಒಂದು ಸಂಸಾರವನ್ನ ಅಥವಾ ನನ್ನ ಮನೆತನವನ್ನ ಮುನ್ನುಗ್ಗಿಸ್ಬೇಕು ಅಂತ ಅವರೇ ಪ್ರಯತ್ನ ಮಾಡ್ತಾ ಇರೋರು ಅಂದ್ರೆ ಮಹಿಳೆಯರು. ಹೀಗೆ ನಾನು ಮಹಿಳೆಯರಿಗೆ ಎಷ್ಟು ವರ್ಣಿಸಿದ್ರು ಮಹಿಳೆಯರಿಗೆ ಪ್ರಾಶಸ್ತ್ಯತೆ ಅಂದ್ರೆ ಈಗ ಸ್ಥಾನಮಾನ ಅಂತ ಕರಿತೀವಿ ನಾವು. ಈಗ ನೋಡಿ, ಎಲ್ಲರೂ ಒಂದು ಈ ಸರ್ವೆ ನಂಬರ್ ಯಾರ ಹೆಸರಲ್ಲಿದೆ ಅಂತಂದ್ರೆ ಪುರುಷರದ ಹೆಸರು ಇರುತ್ತೆ, ಮಹಿಳೆಯರ ಹೆಸರು ತುಂಬಾ ಕಡಿಮೆ. ಆ ಸ್ವಾಧೀನತೆ ಅನ್ನೋದನ್ನ ಕೊಟ್ರೆ ಇನ್ನು ಮಹಿಳೆ ಇನ್ನೂ ಎತ್ತರದ ಒಂದು ಅಥವಾ ಅತಿ ಹೆಚ್ಚಿನ ಮೇಲುಗೈಯನ್ನು ಸಾಧಿಸಬಹುದು ಅಂತ ಹೇಳ್ತೀವಿ. ಅವ್ರು ಯಾಕೆ ಹಿಂಜರಿತಾ ಇದಾರೆ ಅಂದ್ರೆ ಮಹಿಳೆಯವರು ಪಾಪ ಅವರಿಗೆ ದೊರಕ್ತಾ ಇರ್ತಕ್ಕಂಥ ಸಾಲ. ಇತ್ತೀಚಿನ ದಿನಗಳಲ್ಲಿ ಈ SKDRDP ಇರ್ಬೋದು, ಸಂಘ ಸಂಸ್ಥೆಗಳನ್ನ ಮಾಡ್ತಾರೆ, ಅವ್ರಿಗೆ ಸಾಲದ ರೂಪದಲ್ಲಿ ಒಂದು ಉದ್ಯೋಗವನ್ನ ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಡ್ತಾನೆ ಇರ್ತಾರೆ. ಇಂತಹ ಸವಲತ್ತುಗಳನ್ನ ಹೆಚ್ಚೆಚ್ಚು ಸರಳವಾಗಿ ಸಿಕ್ತು ಅಂತಂದ್ರೆ ಈ ನಮ್ಮ ಕೃಷಿಯನ್ನ ಉತ್ತಮ ಮತ್ತು ಗುಣಮಟ್ಟದ ಕೃಷಿಯನ್ನ ನಮ್ಮ ಭಾರತ ದೇಶದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅವರು ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಲೆಕ್ಕಾಚಾರದ ಪ್ರಕಾರ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಇರುತ್ತೆ, PLFS ಅಂತ ಇದೆ, ಆ ಸಂಸ್ಥೆ ಪ್ರಕಾರ ಮತ್ತು ಹಲವಾರು ಈ ಸರ್ಕಾರಿ ವರದಿಗಳ ಪ್ರಕಾರ ನಮ್ಮ ಒಂದು ದೇಶದಲ್ಲಿ ತೆಗೆದುಕೊಂಡು ಬಿಟ್ರೆ ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿ 70%ಕ್ಕಿಂತ ಹೆಚ್ಚು ಗ್ರಾಮೀಣ ಮಹಿಳೆಯರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಒಡಿಶಾದಲ್ಲಿ ಕೇವಲ 33 ಲಕ್ಷದಷ್ಟು ಕೃಷಿ ಮಹಿಳೆ ಮುಂಚೆ ಇದ್ರು, ಈಗಿನ ಒಂದು ಲೆಕ್ಕಾಚಾರದ ಪ್ರಕಾರ 52 ಲಕ್ಷ ಮಹಿಳೆಯರು ಈ ಒಂದು ಕೃಷಿಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾನೆ ಇದ್ದಾರೆ. ಈ ರೀತಿ ದಿನದಿಂದ ದಿನಕ್ಕೆ ಅಥವಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ಬಿಟ್ಬಿಟ್ರೆ ನಮ್ಮ ಭಾರತದ ಆರ್ಥಿಕತೆ ಅಷ್ಟೇ ಅಲ್ಲ, ನಮ್ಮ ಭಾರತದ ಆಹಾರದ ಸ್ವಾವಲಂಬನೆ ಏನಿದೆಯೋ ಅಥವಾ ಈ ಒಂದು ಸುಸ್ಥಿರತೆ ಏನಿದೆಯೋ ಅದನ್ನ ಕಾಣಲಿಕ್ಕೆ ಇನ್ನು ಹೆಚ್ಚು ಕಾಲ ಉಳಿದಿಲ್ಲ ಅಂತ ಹೇಳ್ತೀನಿ. ಹೀಗೆ ಹೊಲದಲ್ಲಿ ಕೆಲಸ ಮಾಡೋದಷ್ಟಲ್ಲೇನೆ ಇವರು ಇತ್ತೀಚಿನ ಕುಕ್ಕಟ ತಂತ್ರಜ್ಞಾನ ಇರಬಹುದು, ಕೋಳಿ ಸಾಕಾಣಿಕೆ ಇರಬಹುದು, ಅಣಬೆ ಇರಬಹುದು ಅಥವಾ ಜೇನು ಸಾಕಾಣಿಕೆ ಇರಬಹುದು, ಹೀಗೆ ಜೈವಿಕ ಕೃಷಿ ಇರಬಹುದು, ಹೀಗೆ 10 ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪವನ್ನು ಮೂಡಿಸ್ತಾನೆ ಇದ್ದಾರೆ. ಇನ್ನೂ ಮೂಡಿಸಿ ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರೈಸ್ತಾ ನನ್ನ ಒಂದು ಕೊನೆ ಮಾತುಗಳು ಏನಂತಂದ್ರೆ, ಮಹಿಳೆಯರು ಕೃಷಿಯ ಸಹಾಯಕರು, ದಟ್ ನಾಟ್ ದ ಅಸಿಸ್ಟೆಂಟ್ ಆಫ್ ದಿ ಅಗ್ರಿಕಲ್ಚರ್. ಕೇವಲ ಕೃಷಿಯಲ್ಲಿ ಯಾವ್ದಾದ್ರು ಒಂದು ಲೇಬರ್ ಫೋರ್ಸ್ ಅಂತ ಕರೀತಾರೆ. ಪುರುಷರಿಗೆ 500 ರೂಪಾಯಿ ಅಂತ ಲೇಬರ್ ಚಾರ್ಜ್ ಇದ್ರೆ ಮಹಿಳೆಯರಿಗೆ ಕೇವಲ ಕೊಡೋದು 300 ರೂಪಾಯಿ. ಅವರಷ್ಟೇ ಕೆಲಸ ಮಾಡ್ತಾರೆ, ಅವರಷ್ಟೇ ಎನರ್ಜಿ ಯೂಸ್ ಮಾಡ್ತಾರೆ, ಆದ್ರೂ ಪಾಪ ಅವ್ರಿಗೆ ಯಾಕೆ ಈ ತಾರತಮ್ಯ ಅಂತ ಒಂದು ನನ್ನ ಒಂದು ಪ್ರಶ್ನೆ ಇನ್ನೂ ಮನಸ್ಸಲ್ಲಿ ಉಳಿದಿರುತ್ತೆ. ಅದು ಯಾವಾಗ ಅದಕ್ಕೆ ಉತ್ತರ ಸಿಗುತ್ತೋ ಗೊತ್ತಿಲ್ಲ. ಇನ್ನೊಂದು, ಮಹಿಳೆಯರು ಅವರು ಕೃಷಿಯ ಯೋಧರು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಯೋಧರು ನಮ್ಮ ಗಡಿಯನ್ನ ಕಾಯ್ತಾ ಇದ್ರೆ ನಮ್ಮ ಹೊಟ್ಟೆ ಚೀಲವನ್ನು ತುಂಬತಾ ಇರೋದು ಮಹಿಳೆಯರು ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಹಾಗೆ ಈ ಆರ್ಥಿಕ ಬದಲಾವಣೆ ಆಗ್ಬೇಕು ಅಂದ್ರೆ ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ. ಜವಾಹರಲಾಲ್ ನೆಹರು ಇನ್ನೂವರೆಗೆ ನೆನೆಸಬೇಕು, ಈ ನಮ್ಮ ಆರ್ಥಿಕತೆ ಸದೃಢತೆ ಮತ್ತು ಈ ಒಂದು ಸಂಸ್ಕೃತಿ ಉಳಿಬೇಕು ಅಂದ್ರೆ ಮಹಿಳೆಯರ ಮುಂದೆ ಆಗ್ಬೇಕು ಅಂತ ಹೇಳಿಕೆ ಇಷ್ಟಪಟ್ಟು, ಗ್ರಾಮೀಣ ಭಾರತ ನಿಜವಾದ ಶಕ್ತಿಗಳು ಅಂತಂದ್ರೆ ಕೃಷಿಕರು, ಅದರಲ್ಲಿ ಕೃಷಿಕರಲ್ಲಿ ಕೃಷಿ ಮಹಿಳೆ ಅಂತ ಹೇಳ್ತಾ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂತ ಸಂಘಟಕರಿಗೆ ಮತ್ತೊಮ್ಮೆ ವಂದಿಸ್ತಾ, ಈ ನಮ್ಮ ಅದ್ಭುತ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂತ ಈ ಒಂದು ಕಾರ್ಯಕ್ರಮ ಕೃಷಿ ನಿರತ ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಯವಾಗಲಿ ಒಳ್ಳೆಯದೇ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷಿ ನಿರತ ಮಹಿಳೆಯರಿಗೆ ಸಮಾಜದಲ್ಲಿರುವ ಹಕ್ಕುಗಳು ಹಾಗೂ ಜವಾಬ್ದಾರಿಗಳ ಬಗ್ಗೆ ತಿಳಿಸಿಕೊಟ್ಟಂತ ಡಾಕ್ಟರ್ ನಾರಾಯಣ ಎಸ್ ನಾವಲ್ಕರ್ ಅವರಿಗೆ ಧನ್ಯವಾದಗಳು. ಇದೀಗ ಶಿವಮೊಗ್ಗ ಜಿಲ್ಲೆಯ ಕೃಷಿ ನಿರತ ಮಹಿಳಾ ಸಾಧಕರಿಗೆ ಸನ್ಮಾನಿಸುವಂತಹ ಸಮಯ. ಮೊದಲಿಗೆ ಶಿವಮೊಗ್ಗದ ದ್ಯಾವಿಗೆರೆ ಗ್ರಾಮದ ಶ್ರೀಮತಿ ಶ್ವೇತಾರ್ ಅವರು ಕೃಷಿ ಬೆಳೆಗಳಾದ ಭತ್ತ ಮೆಕ್ಕೆಜೋಳ ಬೆಳೆದು ಅತ್ಯಧಿಕ ಇಳುವರಿ ಪಡೆಯುತ್ತಿದ್ದಾರೆ, ಜೊತೆಗೆ ಸಾವಯವ ಕೃಷಿಯಡಿ ಕಾಫಿ ಹಣ್ಣು ಬೆಳೆಗಳಾದ ಸಪೋಟ ರಾಮ್ಫಲ್ ಹಣ್ಣುಗಳನ್ನು ಬೆಳೆಯುತ್ತಿದ್ದು ಇತರೊಂದಿಗೆ ಹಸು ಮತ್ತು ನಾಟಿ ಕೋಳಿಗಳನ್ನು ಸಹ ಸಾಕುತ್ತಿದ್ದು ಹೆಚ್ಚುವರಿ ಆದಾಯ ಗಳಿಸಿ ತಮ್ಮ ಜೀವನವನ್ನು ಉತ್ತಮವಾಗಿ ನಿರ್ವಹಿಸುತ್ತಾ ಯಶಸ್ವಿ ಕೃಷಿ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಮತ್ತೋರ್ವ ಸಾಧಕ ಕೃಷಿ ಮಹಿಳೆ ಶ್ರೀಮತಿ ಲತಾ ಶಿಕಾರಿಪುರದ ಕೆಂಗೆಟ್ಟೆ ಗ್ರಾಮದವರು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳೊಂದಿಗೆ ಪಶು ಸಾಕಾಣಿಕೆ ಹಾಗೂ ಸ್ವ ಉದ್ಯೋಗದಡಿ ಹಿಟ್ಟಿನ ಗಿರಣಿಗಳನ್ನು ನಡೆಸಿ ಇದರಿಂದ ಅವರ ಪ್ರತಿದಿನದ ಆದಾಯವನ್ನ ಹೆಚ್ಚಿಸಿಕೊಂಡು ಸುಸ್ಥಿರ ಜೀವನವನ್ನ ನಡೆಸುತ್ತಿದ್ದಾರೆ. ಹಾಗೆಯೇ ಸೊರಬ ತಾಲೂಕಿನ ಹೊರಬೈನು ಗ್ರಾಮದ ಶ್ರೀಮತಿ ಲಲಿತಾ ಈರಪ್ಪ ನಾಯ್ಕ ಇವರು ಸಮಗ್ರ ಕೃಷಿ ಪದ್ಧತಿಗಳು, ಕೃಷಿ ಹೊಂಡ, ಮೀನು ಸಾಕಾಣಿಕೆ, ಅರಿಶಿನ, ಶುಂಠಿ, ತೆಂಗು, ತಾಳೆ, ರಬ್ಬರ್, ಹೂವು ಮತ್ತು ಹಣ್ಣಿನ ಬೆಳೆಗಳನ್ನು ಸಾವಯವ ಕೃಷಿಯಡಿ ಬೆಳೆದು ತಮ್ಮ ಬೆಳೆಗಳಿಗೆ ತಾವೇ ಮೌಲ್ಯವರ್ಧನೆ ಮಾಡಿ ಸಮಾಜದಲ್ಲಿ ಮಾದರಿ ಕೃಷಿ ಮಹಿಳೆಯಾಗಿ ಜೀವನ ನಡೆಸುತ್ತಿದ್ದಾರೆ. ಇಂತಹ ಸಾಧನೆ ಮಾಡಿದ ಕೃಷಿ ಮಹಿಳೆಯರಿಗೆ ಇಂದು ಸನ್ಮಾನಿಸುವ ಸುದೈವ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಲ್ಲಬೇಕು. ಶಿಬಿರ ಅತ್ತಿಗಳು ಚಪ್ಪಾಳೆಯೊಂದಿಗೆ ಮಹಿಳಾ ಸಾಧಕರಿಗೆ ಉತ್ತೇಜಿಸಬೇಕಾಗಿ ವಿನಂತಿ. ಈ ಕೃಷಿ ನಿರತ ಮಹಿಳೆಯರ ಸಾಧನೆಗಳು ತಮ್ಮ ಗ್ರಾಮಕ್ಕಷ್ಟೇ ಸೀಮಿತವಾಗದೆ ನಮ್ಮ ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಅಂತ ಹರಿಸ್ತಾ ನಮ್ಮ ಆವರಣದ ಮುಖ್ಯಸ್ಥರು ಹಾಗೂ ಡೀನ್ ಆದಂತಹ ಡಾಕ್ಟರ್ ತಿಪ್ಪೇಶ್ ಅವರನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ನಮ್ಮ ದೇಶದ ಪ್ರಥಮ ಮಹಿಳೆ ಯಾರು ಅಂತ ತಾವು ಹೇಳಬಹುದು. ನಮ್ಮ ದೇಶದ ಅಧ್ಯಕ್ಷರು ಯಾರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಅವರನ್ನು ಕೂಡ ನೆನೆಸ್ತಾ ನೆರೆದಿರುವ ಎಲ್ಲ ಮಹಿಳಾ ಮಣಿಗಳೇ, ಕೆಲವೇ ಸಂಖ್ಯೆಯಲ್ಲಿ ಮಹನೀಯರೇ, ಕೃಷಿಯಲ್ಲಿ ನಿರತರಾಗಿರುವಂತಹ ಮಹಿಳೆಯರು ಒಂದು ರೂರಲ್ ಏರಿಯಾದಲ್ಲಿ ಜಾಸ್ತಿ ಕಾಣ್ತಾರೆ. ಆದ್ರೆ ಈ ಸಿಟಿಗಳಲ್ಲಿ ಅಥವಾ ಅರ್ಬನ್ ಏರಿಯಾದಲ್ಲಿ ತುಂಬಾ ಬೆರಳಣಿಕೆ ತುಂಬಾ ಕಡಿಮೆ. ಸಿಟಿನಲ್ಲೂ ಕೂಡ ಕೃಷಿ ನಿರತ ಮಹಿಳೆಯರು ಇವತ್ತು ತಮ್ಮ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದೊಂದು ಶ್ಲಾಘನೀಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಬ್ಬ ಪರಿಪೂರ್ಣ ಮಹನೀಯ ಅಂತಂದ್ರೆ ಅವರ ಹಿಂದೆ ಒಬ್ಬ ಪರಿಪೂರ್ಣ ಮಹಿಳೆಯ ಪಾತ್ರ ತುಂಬಾ ದೊಡ್ಡದು. ಉದಾಹರಣೆ ನನಗೆ ಹೇಳ್ಬೇಕು ಅಂತಂದ್ರೆ, ನಾನಿವತ್ತು ನನ್ನ ಕಚೇರಿಯಲ್ಲಿ ಸಂಪೂರ್ಣವಾಗಿ ನನ್ನ ತೊಡಸ್ಕೊಂಡು ಒಳ್ಳೆ ಕಾರ್ಯ ಮಾಡಬೇಕು ಅಂತಂದ್ರೆ ಅದಕ್ಕೆ ಬ್ಯಾಕ್ ಸಪೋರ್ಟ್ ಆಗಿ 100% ಸಪೋರ್ಟ್ ಆಗಿ ನನ್ನ ಹೆಂಡತಿ ಇದ್ದಾಳೆ. ಹಾಗಾಗಿ ಇಲ್ಲಿ ಈ ಒಂದು ಸಮಾಜದಲ್ಲಿ ಇಂದಿನ ಪರಿಸ್ಥಿತಿಯಲ್ಲಿ ಮಹಿಳೆಯ ಪಾತ್ರ ತುಂಬಾ ದೊಡ್ಡದು. ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಮಹಿಳಾ ಮಣಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ನಮ್ಮ ಮಹಿಳೆಯರಿಗೆ ನಮ್ಮ ಹೆಂಡತಿಯವರಿಗೆ ಎಷ್ಟು ಡಿಪೆಂಡೆಂಟ್ ಆಗಿರ್ತೀವಿ ಅಂತಂದ್ರೆ ಪ್ರತಿ ವಿಷಯಕ್ಕೂ ಕೂಡ ನಮಗೆ ಗೊತ್ತಿದೆ. ಆ ಒಂದು ಸಾಮಾನು ಅಥವಾ ಒಂದು ಮಟೀರಿಯಲ್ ಅಲ್ಲಿದೆ ಅಂತ ಗೊತ್ತಿದೆ. ಆದ್ರೂ ಕೂಡ ಅದನ್ನ ತಗೊಂಡ್ಬರ್ಲಿಕ್ಕೆ ನಾವು ಬೆಂಕಿಪಣ್ಣ ತುಂಬ ಆ ಒಂದು ಏನೋ ಒಂದು ಮಟೀರಿಯಲ್ ಅಲ್ಲಿದೆ ಅಥವಾ ಗೊತ್ತಿದೆ. ಆದ್ರೂ ಕೂಡ ಅಷ್ಟು 100% ನಾವು ನಮ್ಮ ಮಹಿಳೆಯರ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ನಾವು ಅಷ್ಟು ಒಂದು ದಷ್ಟಪುಷ್ಟವಾಗಿ ಅಥವಾ ನಮ್ಮ ಒಂದು ಕಾರ್ಯವನ್ನ ಕಾರ್ಯೋನ್ಮುಖವಾಗಿ ಮಾಡ್ಲಿಕ್ಕೆ ಅವರು ನಮ್ಮ ಹಿಂದೆ ಇದ್ದಾರೆ ಅಂತ ಹೇಳ್ತಾ ಇನ್ನೂ ಕೂಡ ಇರ್ತಾರೆ. ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಸಹ ಹಾಗೂ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥರಿಗೆ ವಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಮಹಿಳಾ ಮಣಿಗಳೇ. ಕೃಷಿಯಲ್ಲಷ್ಟೇ ಅಲ್ಲದೆ ಸಮಾಜದಲ್ಲೂ ಕೂಡ ಮಹಿಳೆಯರ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿಕೊಟ್ಟಂತ ಡಾಕ್ಟರ್ ತಿಪ್ಪೇಶ್ ಅವರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಶಿಬಿರಾರ್ಥಿಗಳ ಪರವಾಗಿ ಧನ್ಯವಾದಗಳು. ಇದೀಗ ತೋಟಗಾರಿಕಾ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದಂತಹ ಡಾಕ್ಟರ್ ಸಂಜಯ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊತೇನೆ. ಮೊದಲನೇದಾಗಿ ಸಂಸ್ಕೃತ ಶ್ಲೋಕ ಏನಿದೆ ಅದನ್ನ ನಾನು ಹೇಳ್ತೇನೆ. ಎತ್ರ ನಾರಿಯಸ್ತು ಪೂಜೆಯಂತೆ ತಮಂತೆ ತತ್ರ ದೇವತಃ. ಎಲ್ಲಿ ನಾವು ನಾರಿಯರನ್ನ ಪೂಜಿಸ್ತೀವಿ ಅಲ್ಲಿ ದೇವರು ಇರ್ತಾನೆ ಅಂತ ಒಂದು ಹೇಳುವಂತ ಒಂದು ಮಾತಿದೆ. ಜೊತೆಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ನಿಮ್ ಜೊತೆ ಎಲ್ಲ ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ನನ್ನ ತಾಯಿನೇ ಕಾರಣ. ಯಾಕೆಂತ ಹೇಳಿದ್ರೆ ಅವರ ವಿದ್ಯೆಯನ್ನ ನನಗೆ ದಾರೆ ಎರೆದು ನಾನು ಇವತ್ತು ವಿದ್ಯಾವಂತನಾಗಿ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇವತ್ತು ಇದೀನಿ. ಇದೊಂದು ಬ್ಯಾಕ್ ಗ್ರೌಂಡ್ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ಕೃಷಿಯಲ್ಲಾಗಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು ಬದಲಾವಣೆಯನ್ನ ಅಂದ್ರೆ ಏನು ಪುರುಷ ಪ್ರಧಾನ ಸಮಾಜ ಇತ್ತು, ಇವಾಗ ಅದು ನಿಧಾನವಾಗಿ ಅದು ಹೋಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮಗೂ ಕೂಡ ಸಾಕಷ್ಟು ಅವಕಾಶಗಳಿದೆ. ನಾವು ಒಂದು ವಿಚಾರ ಏನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 70-75% ನಾವು ವಿವಿಧ ತೋಟಗಾರಿಕೆ ಬೆಳೆಗಳನ್ನೇ ನಾವು ಕಾಣಬಹುದು. ಸೊ ಇದರ ಅರ್ಥ ಮುಂದಿನ ದಿನಗಳಲ್ಲಿ ಅದಿನ್ನೂ ಹೆಚ್ಚಾಗುವಂತ ಒಂದು ಅವಕಾಶ ಇದೆ. ಮತ್ತು ನಾವು ಇದರಲ್ಲಿ ಮೌಲ್ಯವರ್ಧನೆ ಆಗಿರ್ಬೋದು ಅಥವಾ ಇತರೆ ಅಗ್ರಿಕಲ್ಚರ್ ಏಡೆಡ್ ಆಕ್ಟಿವಿಟೀಸ್ಗೆ ಸಾಕಷ್ಟು ಅವಕಾಶಗಳಿದೆ. ನಮ್ಮ ದೇಶದಲ್ಲಿ ಹಾರ್ಟಿಕಲ್ಚರ್ ಆಗ್ಲಿ ಅಗ್ರಿಕಲ್ಚರ್ ಆಗ್ಲಿ ಏನು ಪ್ರೊಡಕ್ಷನ್ ಮಾಡ್ತೀವಿ, ಉತ್ಪಾದನೆ ಮಾಡ್ತೀವಿ, ಇದರಲ್ಲಿ 1% ಮಾತ್ರ ನಾವು ಮೌಲ್ಯವರ್ಧನೆ ಮಾಡ್ತಾ ಇದೀವಿ. ನಾವು ಯಾವಾಗ ಓದ್ತಿದ್ವಿ ಅವಾಗಿಂದಲೂ ಅಷ್ಟೇ ಇದೆ, 1% ಇದೆ. ಇನ್ನು 99% ನಮ್ಗೆ ಇನ್ನೂ ಅವಕಾಶ ಇದೆ. ಮೌಲ್ಯವರ್ಧನೆ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಇಂಡಸ್ಟ್ರಿ ರೂಪದಲ್ಲಿ ನಾವು ಇದನ್ನ ತಗೊಂಡು ಹೋಗ್ಬೋದು ಅಂತ ಒಂದು ಅವಕಾಶ ಇದೆ. ಈ ನಿಟ್ಟಿನಲ್ಲಿ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಮೌಲ್ಯವರ್ಧನೆಗಾಗಿರ್ಬೋದು, ಜೇನು ಕೃಷಿಗೆ ನಾವು ಸಹಾಯ ಮಾಡುವಂತದ್ದಾಗಿರ್ಬೋದು, ಅಣಬೆ ಬೇಸಾಯಕ್ಕೆ ಸಹಾಯ ಮಾಡುವಂತದ್ದಾಗಿರ್ಬೋದು, ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಇಲಾಖೆ ವತಿಯಿಂದ ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಯಲ್ಲಿ ಇಲಾಖೆಗೆ ಒಬ್ರು ಬಂದಿದ್ರು ಮೇಡಮ್ ಅವರು, ಇದು ಭದ್ರಾವತಿ ತಾಲೂಕವರು, ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟಿ ಬಂದಿದ್ರು ನಮ್ಮ ಆಫೀಸಿಗೆ. ಅವ್ರು ಬಂದಿದ್ದೇನು ಬರೀ ನನಗೊಂದು 4 ಜೇನ್ ಬಿಟ್ಟಿಗೆ ಕೊಡ್ಸಿ ಸರ್ ಅಂತ. ಆಲ್ಮೋಸ್ಟ್ 1 ಗಂಟೆ ಇದ್ರು ಅವರು. ಸೊ ಅವ್ರ ಬ್ಯಾಕ್ ಗ್ರೌಂಡ್, ನಮ್ಮ ಹಸ್ಬೆಂಡ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಇದ್ದಾರೆ, ಅವರಿಗೆಲ್ಲ ಸಂಬಳ ಬರುತ್ತೆ, ಆರಾಮಲ್ಲಿ ಇರ್ಬೋದೇನೋ ಅಂತ. ಅವ್ರು ಎಷ್ಟು ಜೀವನ್ಮುಖ ಕೃಷಿಕರಾಗಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಆರಾಮಲ್ಲಿ ಮನೇಲಿ ಕೂತ್ಕೊಂಡಿರ್ಬೋದು, ಹಸ್ಬೆಂಡ್ ಸಂಬಳ ಬರುತ್ತೆ, ಇನ್ನೇನು ಆರಾಮಲ್ಲಿ ಒಡವಿಡ್ವೆ ಹಾಕೊಂಡು ಮದ್ವೆ ಅದು ಇದು ಅಟೆಂಡ್ ಮಾಡ್ಕೊಂಡಿರ್ಬೋದು ಅಂತ. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವ್ರಿಗಲ್ಲಿ 22 ಎಕರೆನೋ 24 ಎಕರೆನೋ ಜಮೀನ್ ಇದೆ. ಅಲ್ಲಿ ಕಾಡಿನ ಅಂಚಲ್ ಇದೆ ಆಲ್ಮೋಸ್ಟ್, ಕಡೆ ಚನ್ಗಿರಿ ಬಾರ್ಡರ್ ಅಲ್ಲಿ. ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಟೂರಿಸಂ ಅನ್ನೋಂತ ಒಂದು ಕಾನ್ಸೆಪ್ಟ್ ಇವಾಗ ಬಾರಿ ಚೆನ್ನಾಗಿ ಮುಂದೆ ಬರ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಪೇಟ್ ಅಲ್ಲಿ ಇರೋರು ಅಥವಾ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸ್ ಅಲ್ಲಿ ಇರೋರಿಗೆ ಈ ಕೃಷಿ ಬಗ್ಗೆ ಸಾಕಷ್ಟು ಅಂದ್ರೆ ಅವರಿಗೆ ತಿಳುವಳಿಕೆನೂ ಇರಲ್ಲ, ಅದ್ರ ಬಗ್ಗೆ ಎಕ್ಸ್ಪೋಜರ್ಸ್ ಇರಲ್ಲ. ನಾವು ಇದನ್ನ ಅಗ್ರಿಕಲ್ಚರ್ ಟೂರಿಸಂ ಅಂತ ಹೇಳಿದ್ರೆ, ಈಗ ಎಲ್ಲರ ಹತ್ರ ದುಡ್ಡು ಇದೆ, ಎಲ್ಲರ ಹತ್ರ ಟೈಮ್ ಇಲ್ಲ, ನಿಮ್ದಿನೂ ಇಲ್ಲ. ಸೊ ಅವರಿಗೆ ಇದನ್ನ ಕಂಡ್ಕೊಳಕ್ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಹಳ್ಳಿಗಳಿಗೆ ಹೋಗೋದು ಈ ಟೂರಿಸಂ ಕಾನ್ಸೆಪ್ಟ್ ಅಲ್ಲಿ. ನಮ್ ಇರುವಂತ ಜಮೀನಲ್ಲೇ ಅವರಿಗೆ ಈ ಗ್ರಾಮೀಣ ಭಾಗದ ಒಂದು ಏನು ಅನುಭವವನ್ನ ಕೊಡೋದಕ್ಕೆ, ನಮ್ಮಲ್ಲಿ ಗದ್ದೆನೇ ಇರ್ಬೋದು ಅಥವಾ ತೋಟನೇ ಇರ್ಬೋದು ಅಥವಾ ಕೋಳಿ ಸಾಕ್ತಿರ್ಬೋದು, ನೀವು ಕುರಿ ಸಾಕ್ತಿರ್ಬೋದು, ಅದನ್ನ ಒಂದು ಎಕ್ಸ್ಪೋಜರ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಇದಕ್ಕೆ ಅಗ್ರಿ ಟೂರಿಸಂಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸಹಾಯಧನಕ್ಕೆ ಅವಕಾಶ. ಯಾಕಂದ್ರೆ ನಾನು ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಪ್ರವಾಸೋದ್ಯಮ ನೀತಿಯಲ್ಲಿ ಅದಕ್ಕೆ ಸಹಾಯಧನ ಕೊಡೋದಕ್ಕೆ ಅವಕಾಶ ಇದೆ. ಅದರಲ್ಲೂ ಮಹಿಳೆಯರಿಗೆ ಸಬ್ಸಿಡಿ, ಪರ್ಸೆಂಟೇಜ್ ಆಫ್ ಸಬ್ಸಿಡಿ ಜಾಸ್ತಿ ಇದೆ. ಸೊ ಇದೊಂದು ಎಕ್ಸ್ಪ್ಲೋರ್ ಮಾಡ್ಬೋದು. ತಾವೆಲ್ಲ ಎಂಟರ್ಪ್ರಿನರ್ಸ್ ಆಗಿದ್ರೆ ಆಲ್ರೆಡಿ ಅವಕಾಶಗಳು ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮ್ಮ ಒಂದು ಕೃಷಿಯನ್ನ ಉದ್ಯಮವಾಗಿ ಪರಿವರ್ತನೆ ಮಾಡಲು ಸಾಕಷ್ಟು ಸಹಾಯ ಆಗುತ್ತೆ. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಬಿಟ್ಟು ತೋಟಗಾರಿಕೆ ಮುಂಚೂಣಿಗೆ ಹೋಗುವಂತ ಒಂದು ಎಲ್ಲಾ ಲಕ್ಷಣಗಳು, ಯಾಕಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಕ್ರಾಪ್ಸ್ ನಮ್ಮ ಹಾರ್ಟಿಕಲ್ಚರ್ ಅಲ್ಲಿ ಇರೋದು, ಜಾಸ್ತಿ ಬೆಲೆ ಇರುವಂತದ್ದು. ಸೊ ಹಾಗಾಗಿ ಅಂದ್ರೆ ಹೆಚ್ಚೆಚ್ಚು ಲಾಭ ಸಿಗೋದಕ್ಕೆ ಜಾಸ್ತಿ ಜನ ರೈತರು ಇವಾಗ ತೋಟಗಾರಿಕೆ ಬೆಳೆಯುತ್ತ ಜಾಸ್ತಿ ಮುಖ ಮಾಡ್ತಾ ಇದಾರೆ. ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಇರುವಂತಹ ಏನು ಜಮೀನ್ ಇದೆ ಅದರಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಮಾಡಿದ್ರೆ ಬರೀ ಒಂದೇ ಬೆಳೆ ಅಡಕೆ ಬೆಳೆ ಬರೀ ಅಡಕೆ ಬೆಳೆಯೋದೆ ಬದಲು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನ ಹಾಕೊಂಡ್ರೆ ನಿಮ್ಗೆ ಒಂದ್ರಲ್ಲಿ ಲಾಭ ಆದ್ರೆ ಇನ್ನೊಂದ್ರಲ್ಲಿ ಲಾಸ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಮಾಡಿದ್ರೆ ನಿಮ್ಗೆಲ್ಲ ಲಾಭದಾಯಕ, ಒಂದ್ರಲ್ಲಿ ಹೋದ್ರೂ ಕೂಡ ಇನ್ನೊಂದ್ರಲ್ಲಿ ದುಡಿಮೆ ಆಗುವಂತ ಒಂದು ಇದಿರುತ್ತೆ. ನಮ್ಮ ಇಲಾಖೆ ವತಿಯಿಂದ ಏನೇನು ಅವಕಾಶಗಳಿದೆ ನೀವು ಬೇಕಾದ್ರೆ ನಮ್ಮ ಎಲ್ಲಾ ತಾಲೂಕುಗಳಲ್ಲೂ ತೋಟಗಾರಿಕೆ ಇಲಾಖೆಯ ಕಚೇರಿಗಳಿದೆ, ನೀವು ಅಲ್ಲಿ ಸಂಪರ್ಕ ಮಾಡಬಹುದು. ಪ್ರಮುಖವಾಗಿ ಮೌಲ್ಯವರ್ಧನೆಗೆ ನಾವು ಸಾಕಷ್ಟು ಸಹಾಯವನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಒಳ್ಳೆ ರೀತಿಯ ಕೃಷಿ ಉದ್ಯಮಗಳಾಗಿ ಅಂತೇಳಿ ನಾನು ಹಾರೈಸ್ತಾ, ಹಾಗೂ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ಎನ್ ಸುಧಾರಾಣಿ ಅವರು ಬಾರಿ ಸುಂದರವಾಗಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರ ಮನೆಯವರು ನಮ್ಮ ಇಲಾಖೆಯಲ್ಲೇ ಸೀನಿಯರ್ ರೆಸ್ಟೋರೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಅಕ್ಷಯ್ ಅಂತೇಳಿ. ಮತ್ತೊಮ್ಮೆ ತಮ್ಗೆಲ್ಲ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗೌರವಾನ್ವಿತರಿಗೂ ಹಾಗೂ ಆಯೋಜಕರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳಿಗೆ ಥ್ಯಾಂಕ್ ಯು. ಸಮಾಜದ ಉತ್ತಮ ಪರಿವರ್ತನೆಯಲ್ಲಿ ಮಹಿಳೆಯರ ಪಾತ್ರ ಹಾಗೂ ಕೃಷಿ ಮತ್ತು ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಸುಸ್ಥಿರ ಜೀವನ ನಡೆಸಲು ಮಹಿಳೆಯರಿಗೆ ಇರುವ ಅವಕಾಶಗಳ ಬಗ್ಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಸಂಜಯ್ ರವರಿಗೆ ಧನ್ಯವಾದಗಳು. ಮುಂದುವರೆದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೋಬೇಕಾಗಿ ಕೃಷಿ ಇಲಾಖೆಯ ಉಪನಿರ್ದೇಶಕರಾದಂತಹ ಡಾಕ್ಟರ್ ಮಂಜುಳಾ ಅವರಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ಶುಭೋದಯ. ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ರೈತ ಮಹಿಳೆಯರೇ, ಈ ದಿವಸ ರೈತ ಮಹಿಳೆಯರ ಪಾತ್ರ ದೊಡ್ಡದು ಅಂತ ಎಲ್ಲ ನಮ್ಮ ಗುರುಗಳು ಎಲ್ಲರೂ ಮಹಿಳೆಯರು ಏನೇನು ಉದ್ಯಮಗಳನ್ನು ನಡೆಸಬಹುದು, ಯಾವ ರೀತಿ ಮಹಿಳೆಯರು ಪಾತ್ರ ಕೃಷಿಯಲ್ಲಿ ಅನ್ನೋದು ಎಷ್ಟು ಪರ್ಸೆಂಟ್, ಈಗ ರೈತರು ದೇಶದ ಬೆನ್ನೆಲುಬು ರೈತರು ಅಂತಂದ್ರು, ಆದ್ರೆ ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ಹೆಚ್ಚಿದೆ. ಎಲ್ಲ ಪ್ರತಿಯೊಂದು ಬಿತ್ತನೆ ಬೀಜದಿಂದ ಹಿಡಿದು ಅದನ್ನ ಮಾರುಕಟ್ಟೆಗೆ ತಲುಪಿಸುವವರೆಗೂ ಹೆಣ್ಣು ಮಕ್ಕಳದೇ ಪಾತ್ರ, ಆದ್ರೆ ಹೆಸರು ಮಾತ್ರ ಗಂಡಸರಿಗೆ ಹೆಸರು ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಅಂತಂದ್ರೆ ಇವತ್ತು ಈ ದಿವಸ ಈ ಒಂದು ರೈತ ಮಹಿಳಾ ದಿನಾಚರಣೆ ಮಾಡ್ಲಿಕ್ಕೆ ಉದ್ದೇಶ ಏನಂದ್ರೆ ಹೆಣ್ಣುಮಕ್ಕಳಿಗೆ ತಮ್ಮ ಏನು ತಮ್ಮ ಶ್ರಮ ಪಡ್ತಾ ಇದ್ದಾರೆ ಅದನ್ನ ಗುರುತಿಸ್ಬೇಕು, ಅವರಿಗೆ ಗೌರವಿಸ್ಬೇಕು. ಅವ್ರು ಏನು ಮಾಡ್ತಾ ಇರೋ ಕೆಲಸ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಪ್ರತಿನಿತ್ಯ ನಮ್ದು ಇದು ಕೆಲಸ ಅಷ್ಟೇ, ನಾವು ಮಾಡ್ತಾ ಇರ್ಬೇಕು ಅದ್ ನಮ್ ಕೆಲ್ಸ ಅಂತ. ಬಟ್ ಅದು ನಾವು ಏನ್ ಶ್ರಮ ಪಡ್ತಾ ಇದೀವಿ ಅದನ್ನ ಗುರುತಿಸ್ತಾ ಇರೋದು ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಈ ಹೆಣ್ಣು ಮಕ್ಕಳಿಗೆ ಗುರುತಿಸಿದ್ರೆ, ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಟ್ರೆ ಇನ್ನು ನಮ್ಮ ದೇಶ ಕೃಷಿಯಲ್ಲಿ ಸದೃಢರಾಗ್ತಿವಿ, ಇನ್ನು ನಾವು ದೇಶದಲ್ಲಿ ಗುರುತಿಸ್ಕಂತೀವಿ. ಆಮೇಲೆ ಇನ್ನೊಂದ್ ಏನಂದ್ರೆ ಕನ್ಸಿಸ್ಟೆನ್ಸಿ, ಸಸ್ಟೈನಬಿಲಿಟಿ. ಹೆಣ್ಣು ಮಕ್ಕಳು ಅದರಲ್ಲಿ ಕೈ ಇಟ್ಟರೆ ಅಥವಾ ಅದ್ರ ಪಾತ್ರ ವಹಿಸಿದ್ರೆ ಅಲ್ಲಿ ಸಸ್ಟೈನಬಿಲಿಟಿ ಅಂತೂ ಖಂಡಿತ. ಈಗ ನಾವ್ ಏನಾದ್ರೂ ಮನೆಯಿಂದ ಹೆಣ್ಮಕ್ಳು ಏನಾದ್ರೂ ಹೊರಗಡೆ ಹೋಗಿ ಅವ್ರು ಏನಾದ್ರೂ ಹೆಸರು ಮಾಡ್ತಾ ಇದಾರೆ ಅಂದ್ರೆ ಹಿಂದೆ ಅವ್ರಿಗೆ ಹೆಣ್ಮಕ್ಳು ಸಹಕಾರ ಇದ್ದೇ ಇರುತ್ತೆ. ಇದ್ರೆ ಮಾತ್ರ ಅವ್ರು ಒಂದು ನಿಟ್ಟಿನಲ್ಲಿ ಅವ್ರು ಕೆಲಸ ಇರ್ತಾರೆ, ಹೊರಗಡೆ ಎಲ್ಲ ಅವ್ರು ಕಾಣಿಸ್ತಾ ಇರ್ತಾರೆ, ಆದ್ರೆ ಹಿಂದೆ ಅವ್ರು ಹೆಣ್ಮಕ್ಳು ಪಾತ್ರ ಬಹಳಷ್ಟು ಇರುತ್ತೆ. ಹಾಗಾಗಿ ಹೆಣ್ಮಕ್ಳು ಕೃಷಿ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಬೆಳೆದಿದ್ದಾರೆ ಅಂತ ನಮ್ಮೆಲ್ಲ ಹಿರಿಯರು ಗುರುಗಳು ಎಲ್ಲರೂ ಹೇಳಿದ್ದಾರೆ, ಎಲ್ಲಾ ಪಾತ್ರದಲ್ಲಿ ಇದ್ ಮಾಡಿದ್ದಾರೆ. ಆದ್ರೆ ಈ ದಿವಸ ನಾವು ಹೇಳೋದು ಇಷ್ಟಂದ್ರೆ ಹೆಣ್ಮಕ್ಳು ಬರೇ ದುಡಿಮೆ ಶ್ರಮ ಮಾಡೋದಕ್ಕೆ ಸೀಮಿತ ಆಗ್ಬಾರ್ದು, ಜೊತೆಗೆ ನೀವ್ ಏನು ಕಾರ್ಯ ಕೌಶಲ್ಯತೆ ಮೂಲಕ ಅಂದ್ರೆ ನೀವೇನಾದ್ರೂ ಒಂದು ಉದ್ಯಮಗಳನ್ನ ಮಾಡ್ತಾ ಇದ್ರೆ ಅದನ್ನ ಒಂದು ನಿಯಮಬದ್ಧವಾಗಿ ಮಾಡಿ, ಒಂದು ಒಂದು ಸಂಸ್ಥೆ ಅಂಗದಲ್ಲಿ ಅಡಿಯಲ್ಲಿ ಬಂದು ಕೆಲಸ ಮಾಡಿ ನಿಮ್ಮನ್ನ ಗುರುತಿಸ್ಕೊಳ್ಬೇಕು ಅಂತಂದ್ರೆ ನೀವ್ ನೀವೇ ಮಾಡ್ತಾ ಇದ್ರೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಮೇಡಮ್ ನಂತವ್ರು, ಪ್ರತಿಭಾ ಮೇಡಮ್ ನಂತವ್ರು ಸಹಕಾರ ಪಡೆದುಕೊಂಡು ನೀವ್ ಏನಾದ್ರೂ ಒಂದು ಸಣ್ಣದಾಗಿ ಉದ್ಯಮನ ಮಾಡ್ತಾ ಇದ್ರೆ ಅವರ ಒಂದು ಸಹಕಾರ ಅಥವಾ ವಿವಿಧ ಸುಮಾರು ಮಹಿಳೆಯರು ಏನು ಫೇಮಸ್ ಇರೋ ಸೆಲೆಬ್ರಿಟಿ ಮಹಿಳೆಸ್ ಅವರೆಲ್ಲ ಇದ್ ಮಾಡ್ತಾರೆ. ಮೊನ್ನೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರು ಬಂದಿದ್ರು, ಎಷ್ಟು ಜನ ಮಹಿಳೆಯರು ಬಂದಿದ್ರು ಅಂದ್ರೆ ಅವತ್ತು ನಾವು ಸಭೆಯಲ್ಲಿ ಭಾಗವಹಿಸಿದಾಗ ಸುಮಾರು ನಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಮಹಿಳೆಯರು ಅಂದ್ರೆ ತಿಳ್ಕೊಂಡಿದ್ದಾರೆ, ಎಷ್ಟು ಮಾಹಿತಿ ಇದೆ ಹೆಣ್ಮಕ್ಳಿಗೆ, ಎಷ್ಟು ಜನ ಹೆಣ್ಮಕ್ಳು ಬಂದು ಅವ್ರ ಹತ್ರ ಮಾಹಿತಿಗಳನ್ನ ಪಡ್ಕೊಂಡ್ರು ಅಂತಂದ್ರೆ ಈಗೆಲ್ಲ ಉದ್ಯಮ ಎಲ್ಲಾ ಉದ್ಯಮದಲ್ಲೂ ಮಹಿಳೆಯರು ಮುಂದಿದ್ದಾರೆ. ಹಾಗಾಗಿ ಹೆಣ್ಮಕ್ಳು ವ್ಯವಸ್ಥಿತವಾಗಿ ಮನೆಯಲ್ಲೇ ಸೀಮಿತ ಆಗ್ದಲೆ ನೀವು ಒಂದು ನಿಯಮದಲ್ಲಿ ಬಂದು ಕೆಲಸ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಈಗ ತಾವೆಲ್ಲ ನೋಡ್ತೀರಾ, ಯೂಟ್ಯೂಬ್ ನೋಡ್ತೀರಾ, ಫೇಸ್ಬುಕ್ ನೋಡ್ತೀರಾ, ಅದರಲ್ಲೆಲ್ಲ ಬೇರೆ ಏನು ಮೇಕಪ್ ಮಾಡ್ಕೊಳ್ಳೋದು ಅಥವಾ ಅವ್ರ ಮನೆಯೆಲ್ಲ ಯಾವ ರೀತಿ ಇದ್ ಮಾಡ್ತಾರೆ ಎಲ್ಲ ರೀಲ್ಸ್ ಎಲ್ಲ ಇದೆಲ್ಲ ನೋಡ್ತಾ ಇರ್ತೀರಲ್ಲ, ನೀವು ಕೃಷಿಯಲ್ಲಿ ಯಾಕೆ ಮಾಡಬಾರ್ದು? ಅದೇ ರೀತಿ ಕೃಷಿಯಲ್ಲಿ ಹೆಣ್ಮಕ್ಳು ಯಾವ ರೀತಿ ನಾನು ನಂದು ಒಂದು ಒಂದು ಎಕರೆ ಜಮೀನಿದೆ, ಇದರಲ್ಲಿ ನಾನು ಹೈನುಗಾರಿಕೆ ಮಾಡ್ತಾ ಇದ್ದೀನಿ, ನಾನು ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀನಿ, ನಾನು ಮನೆಯಲ್ಲಿ ನಂದು ಕೈತೋಟ ಮಾಡ್ತಾ ಇದ್ದೀನಿ, ಈ ತರ ಇನ್ಸ್ಪಿರೇಷನಲ್ ಆಗಿ ಈ ಯೂಟ್ಯೂಬ್ ಅಲ್ಲಿ ಯಾಕೆ ಅಪ್ಲೋಡ್ ಮಾಡಬಾರ್ದು, ಅದಕ್ಕೊಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗ್ತಾರೆ. ಯಾಕಂತಂದ್ರೆ ಅಂತವೆಲ್ಲ ನೋಡಿ ನೋಡಿ ತುಂಬಾ ಸಾಕಷ್ಟು ಮಹಿಳೆಯರು, ಈಗ ಸಾಕಷ್ಟು ಜನ ಹೆಣ್ಮಕ್ಳು ಮಾಯಾಲೋಕ ನೋಡ್ತೀರಾ, ನೋಡಿದೀರಾ ಮಾಯಾಲೋಕ ಅಂತ ಒಬ್ಳು ಹೆಣ್ಮಕ್ಳು ಬರ್ತಾಳೆ ಯೂಟ್ಯೂಬ್ ಅಲ್ಲಿ, ಸಾಕಷ್ಟು ಜನ ಹೆಣ್ಮಕ್ಳು ನೋಡಿರ್ತಾರೆ. ಅವಳು ಏನಿಲ್ಲ, ಅವ್ರ ಮನೇಲಿ ಅವಳು ಅಡಿಗೆ ಮಾಡತ್ತೇನು, ಅವಳು ಯಾವ ತರ ಹಾಸ್ಪಿಟ್ಲಿ ಕನ್ಸಲ್ಟ್ ಮಾಡ್ತಾಳೆ, ಅವಳು ಯಾವ ತರ ಕಾರ್ ಡ್ರೈವಿಂಗ್ ಮಾಡ್ತಾಳೆ, ಯಾವ ತರ ಮಾರ್ಕೆಟಿಗೆ ಹೋಗಿ ಇದ್ ಮಾಡ್ತಾಳೆ, ಆ ತರ ಎಲ್ಲ ಬಿಂಬಿಸ್ತಾ ಇದ್ದಾಗ ನೀವು ಕೂಡ ಅಗ್ರಿಕಲ್ಚರ್ ನೀವು ತೋಟಗಾರಿಕೆ ಬಗ್ಗೆ ಅಥವಾ ಕೃಷಿ ಮಾಹಿತಿ ಬಗ್ಗೆ ಅಥವಾ ಬೇರೆ ಉದ್ಯಮ ನೀವೇನ್ ಮಾಡ್ತಾ ಇದ್ರಲ್ಲ ಅದನ್ನ ಪಿನ್ ಟು ಪಿನ್ ಪಿನ್ ಟು ಪಿನ್ ನೀವು ಮಾಹಿತಿನ ಕೊಡ್ತಾ ಇದ್ರೆ ನಿಮಗೂ ಒಂದು ಉದ್ಯಮ ಆಗುತ್ತೆ. ಆ ರೀತಿ ಅಂದ್ರೆ ಇನ್ನೋವೇಟಿವ್ ಆಗಿ ಹೊಸದಾಗಿ ವಿಚಾರ ಮಾಡ್ಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ ಎಷ್ಟು ಸಾಕಷ್ಟು ಮಹಿಳೆಯರು ಎಲ್ಲ ನಮ್ ಗುರುಗಳೆಲ್ಲ ಹೇಳಿದ್ರು ಮಹಿಳೆಯರ ಪಾತ್ರ ಸಾಕಷ್ಟು ಇದೆ ಏನಿದೆ ಅಂತ, ಬಟ್ ಇದೆ, ಅದೆಲ್ಲ ನಾವ್ ತಿಳ್ಕೊಂತಾ ಇದೀವಿ. ಬಟ್ ಅದನ್ನ ಬಂದು ಯಾವ ರೀತಿ ಇಲಾಖೆಗಳಲ್ಲಿ ಮಾಹಿತಿ ಪಡ್ಕೊಳ್ಬೇಕು, ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಎಲ್ಲ ಮನೆಯಲ್ಲೇ ಕುತ್ಕೊಂಡು ವಿಚಾರ ಮಾಡಿದ್ರೆ ಆಗೋದಿಲ್ಲ. ಹೋಗ್ಬೇಕು, ಅದನ್ನ ಇಲಾಖೆಗಳಲ್ಲಿ ಹೋಗಿ ಮಾಹಿತಿಗಳನ್ನ ಪಡ್ಕೊಳ್ಬೇಕು. ಪಡ್ಕೊಂಡು ಅದನ್ನ ಯಾವ ರೀತಿ ನಾವು ಸಿಸ್ಟಮೆಟಿಕ್ ಆಗಿ ನಾವು ಒಂದು ಸಣ್ಣದಾಗಿ ಒಂದು ಕಿರು ಉದ್ಯಮ ಮಾಡ್ಬೇಕು ಅಂದ್ರೆ ಏನೆಲ್ಲ ನಾವು ಪ್ರೊಸೀಜರ್ಸ್ ನ ತಿಳ್ಕೊಳ್ಬೇಕು ಅನ್ನೋದು ಎಲ್ಲ ಮಹಿಳೆಯರಿಗೆ ಮಾಹಿತಿ ಇರಬೇಕು. ಹಾಗಾಗಿ ತಾವೆಲ್ಲರೂ ಕೌಶಲ್ಯಾಧಾರಿತ ತರಬೇತಿನ ಮಾಡ್ಕೊಳ್ಬೇಕು. ಎಲ್ಲ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ, ತೋಟಗಾರಿಕೆ ಇಲಾಖೆಯಲ್ಲಿ ಕೊಡ್ತಾರೆ, ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೊಡ್ತಾರೆ. ತಾವೆಲ್ಲ ಅದನ್ನ ಸ್ಕಿಲ್ಡ್ ಟ್ರೈನಿಂಗ್ ಅನ್ನ ಪಡೆದುಕೊಂಡು ನೀವು ಅದ ಒಂದು ಉದ್ಯಮ ತಯಾರಿ ಮಾಡ್ಬೇಕು ಅಂತಂದ್ರೆ ಸುಮ್ನೆ ನೀವು ಮನೆಯಲ್ಲೇ ಒಂದು ಏನ್ ಮಾಡ್ತಾ ಇರ್ತೀರಾ, ಉದಾಹರಣೆ ಒಂದು ರೊಟ್ಟಿ ಮೇಕಿಂಗ್ ಮಿಷಿನ್ ಇಟ್ಕೊಂಡಿರ್ತೀರಾ, ರೊಟ್ಟಿ ಮಾಡ್ಕೊಂಡು ಮಾರ್ಕೆಟ್ ಗಳಿಗೆಲ್ಲ ಅದ ಎಲ್ಲಿ ಮಾರ್ಕೆಟ್ ಮಾಡ್ಕೊಂತ ಇರ್ತೀರಾ, ನಮಗೆ ಮಾರ್ಕೆಟೇ ಗೊತ್ತಿಲ್ಲ ಅಂತಾರೆ. ಹಾಗಾಗಿ ನೀವೆಲ್ಲ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡ್ಬೇಕು, ಆಮೇಲೆ ಫೈನಾನ್ಶಿಯಲ್ ಸ್ಟೆಬಿಲಿಟಿ ತಿಳ್ಕೊಡ್ಬೇಕು ಅಂದ್ರೆ ಆರ್ಥಿಕ ನಿರ್ಧಾರತೆ ಇರಬೇಕು, ಬ್ಯಾಂಕ್ ಅಲ್ಲಿ ಯಾವ ರೀತಿ ಲೋನ್ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು. ನಾವು ಈಗ ಒಂದು ಏನಾದ್ರೂ ಆಹಾರ ತಯಾರಿಕೆಯನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ನಾವು ಮಾರ್ಕೆಟ್ ಗೆ ಕೊಟ್ರೆ ಅದನ್ನ ತಗೊಳಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ ಇರ್ತವೆ, ಆ ಸ್ಟ್ಯಾಂಡರ್ಡ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಇವೆಲ್ಲ ತಿಳ್ಕೊಂಡು ಫಸ್ಟ್ ನೀವು ಯಾವ್ದೇ ಉದ್ಯಮ ಮಾಡೋಕಿನ ಮುಂಚೆ ನೀವು ಸ್ಕಿಲ್ಡ್ ಟ್ರೈನಿಂಗ್ ಆಗಿರ್ಬೇಕು, ಕೌಶಲ್ಯ ಆಧಾರಿತ ತರಬೇತಿ ಆದಾಗ್ಲೇ ನೀವು ಎಲ್ಲವನ್ನು ಮಾಡಕ್ಕೆ ಮುಂಚಿತವಾಗಿ ಹೋಗಿ ನೀವು ಎಲ್ಲ ಪ್ರಾಡಕ್ಟ್ ಅನ್ನ ಮಾಡ್ಕೊಂಡು ಹಿಡ್ಕೊಂಡು ನಿಮಗೆ ಮಾರ್ಕೆಟ್ ಆಗ್ಲಿಲ್ಲ ಅಂತಂದ್ರೆ ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಯಾವ್ದೇ ಉದ್ಯಮ ಮಾಡಕ್ಕಿನ ಮುಂಚಿತವಾಗಿ ನೀವು ಇವನ್ನೆಲ್ಲ ಸಣ್ಣದಾಗಿ ಒಂದು ಎಲ್ಲ ಇಲ್ಲ ಯಾವ ಉದ್ಯಮ ಮಾಡ್ಬೇಕು ಅಂತ ಇದ್ದೀರಾ ಅಂತ ಇಲಾಖೆಗಳಿಗೆ ತಾವು ಭೇಟಿ ನೀಡಿ ಅವರಿಂದ ಮಾಹಿತಿಗಳನ್ನ ಪಡೆದು ಒಂದ್ಸಲ ಎರಡ್ ಸಲ ನೀವು ಹೋಗ್ತೀರಾ, ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ನಿಮಗೆ ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂದ್ರು ಹಾಗಂತ ತಾವು ಬಿಡಬಾರ್ದು. ಯಾಕಂದ್ರೆ ಯಾರು ನಾವು ಅಧಿಕಾರಿಗಳೆಲ್ಲ ಬಿಸಿ ಇರ್ತೀವಿ, ಅದು ಇದು ತರಬೇತಿಯಲ್ಲಿ ಇರ್ತೀವಿ. ಆದ್ರೂ ನೀವು ಅದನ್ನ ಸಂಯಮದಿಂದ ಬಂದು ಆ ಇದ್ರಿಂದ ತರಬೇತಿಗಳನ್ನೆಲ್ಲ ಪಡ್ಕೊಂಡು ಇದ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಯಾವ್ದಾದ್ರು ಒಂದು ಉದ್ಯಮ ಸಾಕಾರ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾಜೆಕ್ಟ್ ಮಾಡ್ಕೋಬೇಕು. ನೀವು ಸಣ್ಣದಾಗಿ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡು ಆ ನಂತರ ನೀವು ಒಂದು ಉದ್ಯಮದಲ್ಲಿ ಕೈ ಇಟ್ಕೋಬೇಕು. ಈಗೇನಂದ್ರೆ ಉಪ್ಪಿನಕಾಯಿ ಮಾಡ್ತಾ ಇರ್ತಾರೆ, ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ತಿರ್ತಾರೆ, ಬಟ್ ಅದು FSSAI ಸ್ಟ್ಯಾಂಡರ್ಡ್ಸ್ ಇರಬೇಕು. ಅದನ್ನ ಪ್ಯಾಕಿಂಗ್ ಯಾವ ರೀತಿ ಮಾಡ್ಬೇಕು, ಅದನ್ನ ಮಾರಾಟ ಮಾಡಿದಾಗ ಅದರಲ್ಲಿ ನ್ಯೂಟ್ರಿಯಂಟ್ ಕಂಟೆಂಟ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡೆ ನೀವು ಮಾಡ್ಬೇಕು. ಆಮೇಲೆ ನೀವು ಮಾಡಿರೋ ಉಪ್ಪಿನಕಾಯಿ ಎಲ್ಲಿ ಮಾರ್ಕೆಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಕೊಂಡು ತಾವು ಉದ್ಯಮನ ಸಣ್ಣದಾಗಾದ್ರೂ ಉದ್ಯಮ ಮಾಡ್ಕೊಳ್ಳಿ. ಹಾಗಾಗಿ ಈಗ ಇಷ್ಟೆಲ್ಲ ಉದ್ಯಮ ಮಾಡ್ಕೊಳ್ಳೋದ್ರ ಬಗ್ಗೆ ನಾವೆಲ್ಲ ಜನರಲ್ ಆಗಿ ಹೇಳಿದ್ವಿ. ಈಗ ಏನು ಕುಕ್ಕುಟ ಉದ್ಯಮ ಹೇಳಿದ್ರು, ಜೇನು ಕೃಷಿ ಉದ್ಯಮ ಹೇಳಿದ್ರು, ಆಮೇಲೆ ಜೈವಿಕ ಕೃಷಿ, ಅಡಬೆ ಬೇಸಾಯ ಇವೆಲ್ಲ ಹೇಳಿದ್ರು. ಬಟ್ ಇವನ್ನೆಲ್ಲ ಮಾಡಕ್ಕೆ ಏನು ಬೇಕು, ಏನ್ ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರ್ಬೇಕು. ಈಗ ಅಣಬೆ ಕೃಷಿ ಮಾಡ್ಬೇಕು ಅಂದ್ರೆ ನಿಮ್ ತಲೆ ಅಣಬೆ ಕೃಷಿ ಅಷ್ಟೇ, ಅದನ್ನ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಪೂರ್ಣವಾದ ಮಾಹಿತಿನ ಪಡ್ಕೊಳ್ಬೇಕು. ಪಡ್ಕೊಂಡಾಗ್ಲೇ ತಾವು ಒಂದು ಉದ್ಯಮ ಮಾಡ್ಲಿಕ್ಕೆ ಅವಕಾಶ ಸಿಗೋದು. ಹಾಗಾಗಿ ಈ ಒಂದು ವಿಚಾರವಾಗಿ ನಮ್ಮ ಇಲಾಖೆಯಲ್ಲಿ ಮಾವರ್ಕರ್ ಸರ್ ಹೇಳಿದ್ರು, ಸೆಕೆಂಡರಿ ದ್ವಿತೀಯ ಕೃಷಿ ಅಂತ ಹೇಳಿದ್ರು. ದ್ವಿತೀಯ ಕೃಷಿ ಈಗಾಗ್ಲೇ, ಈಗ ಕೃಷಿ ಅಂತಂದ್ರೆ ಜಮೀನಲ್ಲಿ ತೋಟದಲ್ಲಿ ಕೆಲಸ ಮಾಡೋದಾಯ್ತು, ಈಗ ದ್ವಿತೀಯ ಕೃಷಿ ಅಂತಂದ್ರೆ ಏನು, ನಿಮ್ಮ ವಸ್ತುಗಳನ್ನ ಮೌಲ್ಯವರ್ಧನೆ ಮಾಡ್ಕೊಳ್ಳೋಂಥದ್ದು. ಮೌಲ್ಯವರ್ಧನೆ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು, ಅದನ್ನ ನಾವು ಯಾವ ರೀತಿ ಅಪ್ರೋಚ್ ಮಾಡ್ಬೇಕು, ಅದೆಲ್ಲ ನಿಮಗೆ ಮಾಹಿತಿ ಬೇಕು. ಈಗ ದ್ವಿತೀಯ ಕೃಷಿ ಅಂತಂದ್ರೆ ಈಗ ನೀವು ಉದಾಹರಣೆ, ಈಗ ಕೆಲವು ಭಾಗದಲ್ಲಿ ಹೆಣ್ಮಕ್ಳು ರೊಟ್ಟಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಸಂಘ ಸಂಸ್ಥೆಯಿಂದ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ವೈಯಕ್ತಿಕವಾಗಿ ಮಾರಾಟ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಸಂಘದಿಂದ ಮಾಡ್ಲಿಕ್ಕೆ ಆಸೆ ಇರಲ್ಲ. ಆದ್ರೆ ವೈಯಕ್ತಿಕವಾಗಿ ನಾನು ರೊಟ್ಟಿ ಮಾರಾಟ ಮಾಡ್ಬೇಕು ಅಥವಾ ಎಣ್ಣೆಗಾಣ ಹಾಕೊಳ್ಬೇಕು ಅಥವಾ ನಾನು ಚಟ್ನಿ ಪುಡಿ ಮಾಡ್ಬೇಕು, ನಾನು ಮಾಡಿ ಅದನ್ನ ಮಾರಾಟ ಮಾಡ್ಬೇಕು ಅಥವಾ ನಾನು ಜೇನನ್ನ ತೆಗೆದು ಅದನ್ನು ಪ್ಯಾಕಿಂಗ್ ಮಾಡಿ ನಾನು ಇದ್ ಮಾಡ್ಬೇಕು ಅಂತ ಎಲ್ಲ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಹೊಸ ಹೊಸ ವಿಷಯಗಳು ಇರ್ತಾವ ತಲೆಯಲ್ಲಿ. ಅದ್ ಬಿಟ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಯಾವ ಹೆಣ್ಮಕ್ಳಿಗೂ ಮಾಹಿತಿ ಇರೋದಿಲ್ಲ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ, ನಮ್ಮ ಕೃಷಿ ಇಲಾಖೆಯಲ್ಲಿ PMFMB ಯೋಜನೆ ಅಂತ ಅಂದ್ರೆ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣ ಯೋಜನೆ ಅಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಹೆಣ್ಮಕ್ಳು ಮ್ಯಾಕ್ಸಿಮಮ್ 1 ಕೋಟಿವರೆಗೂ ನಿಮಗೆ ಸಹಾಯಧನ ಪ್ರಾಜೆಕ್ಟ್ ಮಾಡ್ಕೊಂಡ್ರೆ 1 ಕೋಟಿವರೆಗೂ ನಿಮ್ಗೆ ಪ್ರಾಜೆಕ್ಟ್ ಮಾಡ್ಕೊಳಕ್ಕಿರುತ್ತೆ. ನಾವು 30 ಲಕ್ಷದವರೆಗೂ ಸಹಾಯಧನ ಕೊಡ್ತೀವಿ ನಮ್ಮ ಇಲಾಖೆಯಿಂದ. ಅಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಮಾಡ್ಲಿಲ್ಲ ಅಂದ್ರು, ನೀವು ಏನಾದ್ರೆ ಹೆಣ್ಮಕ್ಳು ನೀವೊಂದು ರೊಟ್ಟಿ ತಯಾರಿ ಮಾಡಿ ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಅಂತಂದ್ರೆ ನೀವೊಂದು ಪ್ರಾಜೆಕ್ಟ್ ಮಾಡ್ಕೋಬಹುದು. ಪ್ರಾಜೆಕ್ಟ್ ಮಾಡಿಸಿ ನಮ್ಮಲ್ಲಿ ಒಬ್ರು ರಿಸೋರ್ಸ್ ಪರ್ಸನ್ ಇರ್ತಾರೆ, ನಮ್ಮ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಒಬ್ರು ರಿಸೋರ್ಸ್ ಪರ್ಸನ್ ಇದಾರೆ ಮಂಜುನಾಥ್ ಅಂತ, ಅವರು ಅವ್ರ ಹತ್ರ ಬಂದ್ಬಿಟ್ಟು ನೀವು ಸಂಘದ ವತಿಯಿಂದ ಅಥವಾ ವೈಯಕ್ತಿಕವಾಗಿ ನೀವು ರೊಟ್ಟಿ ಮೇಕಿಂಗ್ ಮಿಷನ್ ಅಥವಾ ಎಣ್ಣೆಗಾಣ ಮಾಡ್ಕೊಂತೀರ ಅಥವಾ ಖಾರದ ಪುಡಿ ಮಿಷನ್ ಅಥವಾ ಶಾವಿಗೆ ಮಿಷನ್ ಅಥವಾ ಬೇರೆ ಏನಾದ್ರು ಆಹಾರ ಪದಾರ್ಥಗಳ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ಕೊಂಡು ನೀವು ಬಂದು ನಮಗೆ ಸಬ್ಮಿಟ್ ಅಂದ್ರೆ ನಿಮ್ಗೆ ಆಸಕ್ತಿ ಇದ್ರೆ ಬಂದು ಮಾಹಿತಿನ ಪಡ್ಕೊಳ್ಳಿ. ನಿಮ್ಗೆ ಏನಂತಂದ್ರೆ ಈಗ ನೀವು 2 ಲಕ್ಷದ ಪ್ರಾಜೆಕ್ಟ್ ಮಾಡಿದ್ರೆ 1 ಲಕ್ಷ ನಿಮಗೆ ಸಹಾಯಧನ ಸಿಗುತ್ತೆ, 1 ಲಕ್ಷ ನಿಮಗೆ ಲೋನ್ ಮಾಡ್ಕೊಳಕ್ಕಿರುತ್ತೆ, 1 ಲಕ್ಷಕ್ಕೆ ನಿಮಗೆ ಬಡ್ಡಿನ 3 ವರ್ಷದವರೆಗೂ ಬಡ್ಡಿ ಕಟ್ಸ್ಕೊಂತಾರೆ. 1 ಲಕ್ಷಕ್ಕೆ 1 ಲಕ್ಷ ಸಹಾಯಧನ ಕೊಡ್ತೀವಿ. ಈಗ ನಿಮ್ಗೆ 2 ಲಕ್ಷದ ಮೆಟೀರಿಯಲ್ ಹಾಕೊಂತೀರ ಅಂದ್ರೆ 1 ಲಕ್ಷದ ಸಹಾಯಧನ ಕೊಡ್ತೀವಿ, 1 ಲಕ್ಷ ನಿಮಗೆ ಬಿಡ್ತೀವಿ, 1 ಲಕ್ಷ ನೀವು ಲೋನ್ ಕಟ್ಟಬೇಕಾಗುತ್ತೆ. ಆ 1 ಲಕ್ಷಕ್ಕೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಇರುತ್ತೆ, 3 ವರ್ಷದವರೆಗೂ ನಿಮ್ಗೆ ಇದಿರುತ್ತೆ. ನೀವು ಉದ್ಯಮ ಮಾಡ್ಕೊಂತ ಅವ್ರಿಗೆ ಇದ್ ಮಾಡ್ಬೋದು. ನೀವು ಏನಾದ್ರೂ ಎಣ್ಣೆಗಾಣ ಹಾಕೊಳ್ತೀರಾ ಅಂತೇಳಿ, ನೀವು ಅದು ಒಂದು ಸ್ಟ್ರಕ್ಚರ್ಸ್ ಏನಾದ್ರೂ ನಿಮ್ಮ ಮನೆಯಲ್ಲೇ ಇದ್ರೆ ನೀವು ಮಾಡ್ಕೋಬಹುದು, ಇಲ್ಲಾಂದ್ರೆ ಸ್ಟ್ರಕ್ಚರ್ ಮಾಡ್ಕೊಳ್ಳೋದಕ್ಕೂ ಪ್ರಾಜೆಕ್ಟ್ ಮಾಡ್ಕೊಡ್ತಾರೆ. ನಿಮಗೆ ಹೆಚ್ಚು ಕಡಿಮೆ ನೀವು 30 ಲಕ್ಷದವರೆಗೂ ನೀವು ಪ್ರಾಜೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 15 ಲಕ್ಷ ನಿಮಗೆ ಸಹಾಯಧನ ಸಿಗುತ್ತೆ. ನಿಮ್ಮ 15 ಲಕ್ಷಕ್ಕೆ ನೀವು ಲೋನ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಎಲ್ಲಾ ರೀತಿ ಪ್ರಾಡಕ್ಟ್ ಎಣ್ಣೆಗಾಣ ಹಾಕೊಳ್ಬಹುದು ಅಥವಾ ಹಿಟ್ಟಿನ ಗಿರಣಿ ಮಾಡ್ಕೊಳ್ಬಹುದು ಅಥವಾ ನೀವು ರೊಟ್ಟಿ ಮೇಕಿಂಗ್ ಮಿಷನ್ ಹಾಕೋಬಹುದು ಅಥವಾ ಸುವಾಸನೆ ಅಡಿಕೆ ಮಾಡ್ಕೊಳ್ಳೋ, ಈಗ ಎಲ್ಲ ಅಡಿಕೆ ಪ್ರಾಡಕ್ಟ್ ಎಲ್ಲ ಮಾಡ್ತಾ ಇದಾರೆ, ಸುವಾಸನೆ ಅಡಿಕೆ ಮಾಡಿ ಪ್ಯಾಕಿಂಗ್ ಮಾಡಿ ಮದುವೆ ಮನೆಗಳಲ್ಲೆಲ್ಲ ಮಾರಾಟ ಮಾಡ್ಲಿಕ್ಕೆ ಅಂತ ಒಂದು ಇದನ್ನು ಸಿಗುತ್ತೆ ನಿಮಗೆ. ಅದ್ ಮಾಡ್ಕೊಳ್ಳೋದಕ್ಕೆ ಎಂತ ಮಿಷನ್ಗಳು ಬೇಕು, ಎಲ್ಲಾ ರೀತಿ ನಿಮ್ಮ ತಲೆಯಲ್ಲಿ ಏನಿದೆ ಎಂತ ಪ್ರಾಡಕ್ಟ್ ಮಾಡ್ಬೇಕು ಅಂತ ನಿಮ್ ಇದ್ರಲ್ಲಿದ್ರೆ ಅದಕ್ಕೆ ಏನೇನು ಮಿಷನ್ ಬೇಕಾಗುತ್ತೆ ಇಂಥವೆಲ್ಲ ತಿಳ್ಕೊಂಡು ಪ್ರಾಜೆಕ್ಟ್ ನೀವು ಏನಾದ್ರು ಇದ್ರೆ ನಮ್ಮ ಇಲಾಖೆಯಲ್ಲಿ ಬಂದ್ರೆ ನಿಮಗೆ ಮಾಹಿತಿನ ಕೊಡ್ತೀವಿ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಇಲ್ಲಿವರೆಗೂ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 350 ಜನ ಫಲಾನುಭವಿಗಳಿಗೆ ಈ ಒಂದು ಸೌಲಭ್ಯನ ಕಲ್ಪಿಸ್ಕೊಟ್ಟಿದೀವಿ. ತಾವು ಕೂಡ ಇದ್ರಲ್ಲಿ ಯಾರಾದ್ರೂ ಮಹಿಳೆಯರು, ಯಾಕಂದ್ರೆ ಇವತ್ತು ಮಹಿಳೆಯರು ಇದನ್ನ ಮನೆಯಲ್ಲೇ ಮಾಡ್ಕೊಳ್ಳುವಂತ ಅವಕಾಶ ಇದೆ, ನೀವು ಇದ್ರ ಸಹಾಯಧನ ಪಡ್ಕೊಳ್ಳುವಂತ ಅವಕಾಶ ಇದೆ, ದಯವಿಟ್ಟು ಇದ್ರ ಬಂದು ಇದ್ರ ಮಾಹಿತಿನ ಪಡ್ಕೊಳ್ಳಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸೆಕೆಂಡರಿ ಅಗ್ರಿಕಲ್ಚರ್ ದ್ವಿತೀಯ ಕೃಷಿ ಅಂತ ಹೇಳಿದ್ರಲ್ಲ, ಅದರಲ್ಲೂ ಕೂಡ ನಮ್ಮಲ್ಲಿ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಯಾರಾದ್ರೂ ಕುರಿ ಉದ್ಯಮ, ಸಣ್ಣದ ಮಟ್ಟದಲ್ಲಿ ಕುರಿ ಉದ್ಯಮ ಅಥವಾ ಮಿನಿ ರೈಸ್ ಮಿಲ್ಲು ಅಥವಾ ಹಿಟ್ಟಿನ ಗಿರಣಿಗಳು ಇವನ್ನೆಲ್ಲ ಮಾಡ್ಕೊಳಕ್ಕೆ ನಿಮ್ಮ ಸಂಘದ ವತಿಯಿಂದ ಏನಾದ್ರು ಮಾಡ್ಬೋದು ಅಥವಾ ನೀವು ವೈಯಕ್ತಿಕ ಏನಾದ್ರು ಮಾಡ್ಕೊಳ್ಬಹುದು. ಇದಕ್ಕೂ ಕೂಡ ನಮ್ಮಲ್ಲಿ ಸಹಾಯಧನ ಇದೆ. ಆಮೇಲೆ ಇವೆಲ್ಲ ನಮ್ಗೆ ಸಹಾಯಧನ ಇದೆ ಅಂದ್ರೆ ನೀವು ಹೇಳಿದ ತಕ್ಷಣ ಅದು ಅದಕ್ಕೆಲ್ಲ ಲೋನ್ ತಗೊಳ್ಬೇಕು ಅದೆಲ್ಲ ಇದು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಬೇಕು ಅದಕ್ಕೆಲ್ಲ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ ಸಂಘದ ವತಿಯಿಂದ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಮಾಹಿತಿನ ಕೊಡ್ತೀವಿ ನಮ್ಮ ಇಲಾಖೆಯಿಂದ. ಅದೇ ರೀತಿ ಈಗ ನಿಮಗೆ ಇದ್ರ ಬಗ್ಗೆ ಎಲ್ಲ ಸ್ಕಿಲ್ಡ್ ಟ್ರೈನಿಂಗ್, ಈಗ ಕೌಶಲ್ಯ ಇವತ್ತು ಯೂನಿವರ್ಸಿಟಿ ತರಬೇತಿ ಮಾಡ್ತಾ ಇದಾರೆ. ಅದೇ ರೀತಿ ನಮ್ಮಲ್ಲೂ ಆತ್ಮ ಯೋಜನೆ, ಕೇಂದ್ರ ಸರ್ಕಾರದಿಂದ ಆತ್ಮ ಯೋಜನೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಹೇಳಿ, ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಅಂತ ಕೇಂದ್ರ ಸರ್ಕಾರದ ಈ ಯೋಜನೆ, ಈ ಯೋಜನೆ ಅಡಿಯಲ್ಲಿ ರೈತ ಮಹಿಳೆಯರಿಗೆ ರೈತ ಶಕ್ತಿ ಅಂದ್ರೆ ಈಗ ಮಹಿಳೆಯರು ಈಗ ಸುಮ್ನೆ ಅವರು ಸಂಘಗಳನ್ನ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ದುಡ್ಡನ್ನ ರೊಟೇಷನ್ ಮಾಡ್ಕೊಂತಾರೆ. ಅಂತ ಸಂಘಗಳು ಮುಂದೆ ಬಂದು ನಾವೇನಾದ್ರು ಕೃಷಿ ಇಲಾಖೆಯಿಂದ ನಮಗೆ ತರಬೇತಿ ಕೊಡಿ, ಈ ಉದ್ಯಮದ ಬಗ್ಗೆ ನಮಗೆ ತರಬೇತಿ ಕೊಡಿ ಅಂದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ತರಬೇತಿನ ಕೊಡ್ತೀವಿ. ಕೆಪಾಸಿಟಿ ಬಿಲ್ಡಿಂಗ್, ಕೌಶಲ್ಯ ಆಧಾರಿತ ತರಬೇತಿ ಕೊಡ್ಲಿಕ್ಕೂ ನಮ್ಮಲ್ಲಿ ಅವಕಾಶ ಇದೆ. ಇನ್ನೊಂದು ಏನ್ ವಿಷಯ ಅಂದ್ರೆ ಅಗ್ರಿ ಟೂರಿಸಂ, ಸರ್ ಸಂಜಯ್ ಸರ್ ಹೇಳಿದ್ರು ಅಗ್ರಿ ಟೂರಿಸಂ. ನಾವು ಸಾಕಷ್ಟು ಜನ ರೈತರು ಅವರೆಲ್ಲ ಸಾಕಷ್ಟು ಪ್ರತಿಭಾ ಮೇಡಮ್ ಅಂತಾರು ಇವರು ಇದನ್ನ ನಾವು ಅಗ್ರಿ ಟೂರಿಸಂನ ಮಾಡ್ಬೋದು. ಈಗ ಜನಕ್ಕೆ ಏನಾಗಿದೆ ಅಂದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ, ಎಲ್ಲ ಹತ್ರ ವೆಹಿಕಲ್ ಇದೆ, ಎಲ್ಲ ಹೋಗ್ಬೋದು, ಎಲ್ಲ ನೋಡ್ಬೋದು, ಈಗ ಪ್ಲೇಸಸ್ ಎಲ್ಲ ನೋಡಿ ಎಲ್ಲ ಬಿಟ್ಬಿಟ್ಟಿದೆ. ಈಗ ಏನಾದ್ರು ಹೊಸದಾಗಿ ನೋಡ್ಬೇಕು ಅಂದ್ರೆ ಕೃಷಿ ತೋಟಗಾರಿಕೆ ಕ್ಷೇತ್ರಕ್ಕೆ ಹೋಗಿ ರೈತರು ವಿವಿಧವಾಗಿ ವಿಭಿನ್ನವಾಗಿ ಅವರು ಬೆಳೆಗಳನ್ನ ಬೆಳೆದಿದ್ದಾರೆ, ಅದನ್ನ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಇನ್ಸ್ಪಿರೇಷನ್ ಸಿಗುತ್ತೆ, ಅಂತವನ್ನು ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಅದ್ ಬಿಟ್ಟು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದಾವೆ ಕೃಷಿ ಇಲಾಖೆಯಲ್ಲಿ ರೈತ ಮಹಿಳೆಯರಿಗೆ. ತಮಗೆಲ್ಲರಿಗೂ ಗೊತ್ತಿದೆ, ನಿಮ್ಮ ಎಲ್ಲ ನಿಮ್ಮ ಯಜಮಾನರುಗಳು ಅಷ್ಟೇ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಬರ್ತಾರೆ, ಬಂದು ಬಿತ್ತನೆ ಬೀಜ ತಗೊಂಡು ಹೋಗ್ತಾರೆ. ಗೊತ್ತಿದೆ ನಿಮ್ಗೆಲ್ಲರಿಗೂ ಕೃಷಿ ರೈತ ಸಂಪರ್ಕ ಕೇಂದ್ರ ಇರೋದು ಗೊತ್ತಿದೆಯಾ? ಬರ ಹೆಣ್ಮಕ್ಳು ಬರಬಾರ್ದು, ಹೆಣ್ಮಕ್ಳು ಬರಬೇಕು ರೈತ ಸಂಪರ್ಕ ಕೇಂದ್ರಗಳಿಗೆ ಬಂದು ನಮ್ಮಲ್ಲಿ ಏನು ಸೌಲಭ್ಯಗಳಿದೆ. ನಮಗೆ ಹೆಣ್ಮಕ್ಳು ಬಂದ್ರೆ ನಾವು ಹಿಡ್ಕೊಂಡ್ಬಿಡ್ತೀವಿ ಮಾಹಿತಿ ಏನಾದ್ರು ಕೊಡ್ಲಿಕ್ಕೆ, ಆದ್ರೆ ಏನ್ ಮಾಡ್ತಾರೆ, ಮನೇಲಿ ಕೆಲಸ ಇರುತ್ತದೆ, ಎರಡ್ ಕಡೆ ನಿಭಾಯಿಸ್ಬೇಕಲ್ಲ, ಮನೆಯಲ್ಲೂ ನೋಡ್ಬೇಕು ಜಮೀನಲ್ಲೂ ನೋಡ್ಬೇಕು. ಇದೇ ನಮ್ಮ ಹೆಣ್ಮಕ್ಳು ಇರೋ ಒಂದು ಮಾನಸಿಕವಾಗಿ ನಾವ್ ಎಷ್ಟು ಸದೃಢರಾಗಿದೀವಿ ಅಂತಂದ್ರೆ, ನಾವ್ ಎಲ್ಲರೂ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕು, ನಾವು ಕಚೇರಿನೂ ಬ್ಯಾಲೆನ್ಸ್ ಮಾಡ್ಬೇಕು, ಮನೇನೂ ಬ್ಯಾಲೆನ್ಸ್ ಮಾಡ್ಬೇಕು, ಹೊರಗಡೆ ಎಲ್ಲರಂತೆನೂ ಇರ್ಬೇಕು. ಇವೆಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಮನೋಬಲ ಎಷ್ಟು ಸದೃಢವಾಗಿರುತ್ತೆ ಇರಬೇಕು. ಹಾಗಾಗಿ ಮೇಡಮ್ ಹೇಳ್ದಂಗೆ ನಮಗೆ ವಯಸ್ಸು ಇಲ್ಲ, ನಮಗೆ ರಿಟೈರ್ಮೆಂಟ್ ಇಲ್ಲ, ಕಚೇರಿಯಲ್ಲಿ ರಿಟೈರ್ಮೆಂಟ್ ಆದ್ರೆ ಮನೇಲಿ ರಿಟೈರ್ಮೆಂಟ್ ಇಲ್ಲ. ಹಾಗಾಗಿ ನಮಗೆ ನಿರಂತರ ನಾವು ಇದಕ್ಕೆ ನಾವು ಸ್ಫೂರ್ತಿದಾಯಕ, ನಮಗ್ ನಾವೇ ಸ್ಫೂರ್ತಿಯಾಗಿದ್ದು ನಾವು ಕೆಲಸ ಮಾಡ್ಕೊಂತ ಹೋದ್ರೆ ಖಂಡಿತವಾಗ್ಲೂ ಆಗುತ್ತೆ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಇನ್ನೊಂದು ಕೃಷಿ ಸಂಸ್ಕರಣೆ ಯೋಜನೆ ಅಂತಿದೆ, ಈ ಯೋಜನೆ ಅಡಿಯಲ್ಲೂ ಕೂಡ ನಮ್ಮಲ್ಲಿ ರೈತ ಮಹಿಳೆಯರಿಗೆ ಏನು ಹಿಟ್ಟಿನ ಗಿರಣಿ ತಗೊಳ್ಳಿಕ್ ಅವಕಾಶ ಇದೆ, ಎಣ್ಣೆಗಾಣ ತಗೊಳ್ಳಿಕ್ ಅವಕಾಶ ಇದೆ, ಆಮೇಲೆ ಇವೆರಡು ನಮ್ಮಲ್ಲಿ ಅವಕಾಶ ಇದೆ ಕೃಷಿ ಸಂಸ್ಕರಣೆ ಯೋಜನೆಯಲ್ಲಿ. ಯಾರಾದ್ರೂ ಹೆಣ್ಮಕ್ಳು ಬಂದು ಇದ್ ಮಾಡಿದ್ರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತೆ, ಅಲ್ಲೋಗಿ ನಮ್ಮ ಕೃಷಿ ಅಧಿಕಾರಿಗಳಿಗೆ ಭೇಟಿ ಮಾಡಿ ಮಾಹಿತಿನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಸಾಕಷ್ಟು ವಿಷಯಗಳು ಹೆಣ್ಮಕ್ಳಿಗೆ ನಮ್ಮ ಎಲ್ಲ ಹಿರಿಯರು ಎಲ್ಲ ಹೇಳಿದ್ದಾರೆ. ನಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ನಾನು ಸ್ವಲ್ಪನೇ ಮಾಹಿತಿನ ತಮಗೆ ನೀಡಿದೀನಿ, ಏನಾದ್ರೂ ಇದ್ರೆ ಕೃಷಿ ಇಲಾಖೆಗೆ ಬಂದು ಮಾಹಿತಿನ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನಗೆ ಈ ಒಂದು ವೇದಿಕೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಗುರುಗಳಿಗೆ ಹಾಗೂ ರೈತ ಮಹಿಳೆಯರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇದುವರೆಗೆ ದಿನಾಂಕ 4/12/2025 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮುಂದುವರಿದ ಭಾಗವನ್ನ ಈ ಕಾರ್ಯಕ್ರಮದಲ್ಲಿ ತಾವು ಕೇಳಿದಿರಿ. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಇದುವರೆಗೂ 4/12/2025 ಜರುಗಿದ ಕೃಷಿ ನಿರತ ಮಹಿಳಾ ದಿನಾಚರಣೆಯ ಬಾನುಲಿ ವರದಿಯ ಎರಡನೇ ಭಾಗವನ್ನ ಕೇಳಿದ್ರಲ್ಲ, ಹಾಗಿದ್ರೆ ಮೂರನೇ ಭಾಗವನ್ನ ನಾಳೆ ಕೇಳೋಣಂತೆ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್, ಸಹಕಾರ ಶಬಾನಾ ಬಾನು. ರೈತ ಬಾಂಧವರೇ, ಇದೀಗ ಒಂದು ಪರಿಸರ ಗೀತೆ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿನೀನು ರೈತ ತಿಳಿನೀನು, ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿನೀನು ರೈತ ತಿಳಿನೀನು, ಹಾಕು ನೀ ತಿಪ್ಪೆ ಗೊಬ್ಬರ, ಹಾಕು ನೀ ತಿಪ್ಪೆ ಗೊಬ್ಬರ, ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು,

ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ